ಮತ್ತು ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಗಳಿಗೆ ಒಂದು ದಿನದ ವಿಶೇಷ ತರಬೇತಿ ಶಿಬಿರ ನಡೆಯಿತು. ಮಾರ್ಚ್ 1ರಂದು ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಕ್ರೀಡಾಂಗಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪನಿಗಳು ಪಾಲ್ಗೊಂಡು ಜಿಲ್ಲೆಯ ಬಹಳಷ್ಟು ಅಭ್ಯರ್ಥಿಗಳಿಗೆ ಉದ್ಯೋಗ ದೊರಕುವಂತಾಗಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಜೆ ಸೋಮಶೇಖರ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಸದ್ಯದಲ್ಲೇ ಬಿಡುಗಡೆ, ಸಚಿವ ಎಚ್ಕೆ ಪಾಟೀಲ್ ಭರವಸೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಲಿಂಗಾಯತ ಮಠಾಧೀಶರಿಂದ ಮುಖ್ಯಮಂತ್ರಿಗೆ ಮನವಿ. ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯೇ ಇಲ್ಲ, ಸರ್ಕಾರದ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಸಚಿವ ಚಲುವರಾಯಸ್ವಾಮಿ. ಮತ್ತು ಬೆಂಗಳೂರಿನಲ್ಲಿ ಜಲಮಂಡಳಿಗೆ ಕುಡಿಯುವ ನೀರು ಶುದ್ದೀಕರಣ ಘಟಕ ಹಸ್ತಾಂತರಿಸಿದ ಬಿಬಿಎಂಪಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಭದ್ರಾವತಿ, ಸಮಯ ಆಗಿದೆ 6:51:20. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳಿದರೆ ಪ್ರತಿ ಮಂಗಳವಾರ ಬೆಳಗ್ಗೆ 7:15ಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ.

ಡಾಕ್ಟರ್ ಜೀವನ್ ಎಚ್ ಆರ್ ಅವರು ಇದ್ದಾರೆ. ಇವರು ಸಹಾಯಕ ಸಂಶೋಧಕರು, ಗೋಡಂಬಿ ತಂತ್ರಜ್ಞಾನ ಕೇಂದ್ರ ಶಿವಮೊಗ್ಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಈ ಗೋಡಂಬಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮದ ಬಗ್ಗೆ, ಈ ಒಂದು ಬೆಳೆಯ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಜೀವನ್, ಈ ಗೋಡಂಬಿ ಬೆಳೆಯ ಒಂದು ಪರಿಚಯ ಶಿವಮೊಗ್ಗ ಒಂದು ಜಿಲ್ಲೆಗೆ ಬಂದ್ರೆ, ಯಾಕೆಂದ್ರೆ ಈ ಒಂದು ಪ್ರದೇಶ ಹೆಚ್ಚಾಗಿ ಅಡಿಕೆ ಬೆಳೆತಕ್ಕಂತ ಒಂದು ಪ್ರದೇಶ, ಇದರಲ್ಲಿ ಈ ಗೋಡಂಬಿಯ ಒಂದು ಬೆಳೆಗೆ ಬಂದ್ರೆ ಇದರ ಪರಿಚಯ, ಇದರ ಒಂದು ವಿವರಣೆ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ. ನಮಸ್ಕಾರ ರೈತ ಬಾಂಧವರೇ, ಇಂದು ನಾನು ನಿಮಗೆ ಗೋಡಂಬಿ ಬೆಳೆ ಬಗ್ಗೆ, ಬೇಸಾಯ ಕ್ರಮ ಬಗ್ಗೆ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಗೋಡಂಬಿ ಬೆಳೆ ಪ್ರಮುಖವಾಗಿ ಮೊದಲು ಕರಾವಳಿ ಪ್ರದೇಶಗಳಿಗೆ ಅಷ್ಟೇ ಸೀಮಿತವಾಗಿತ್ತು. ಈ ಒಂದು ಪ್ರಾಂತ್ಯಕ್ಕೆ, ಈ ಒಂದು ರೀಜನ್ಗೆ ನಮ್ಗೆ ಈ ನಡುವೆ ಒಂದು ಕಳೆದ ಒಂದು 4-5 ವರ್ಷಗಳ ಹಿಂದೆ ಈ ಒಂದು ಬೆಳೆ ನಮಗೆ ಯಥೇಚ್ಛವಾಗಿ ವ್ಯಾಪಕವಾಗ್ತಾ ಬರ್ತಾ ಇದೆ. ಈ ಒಂದು ನಮ್ಮ ಶಿವಮೊಗ್ಗ ಹಾಗೂ ಭದ್ರಾವತಿ ಈ ರೌಂಡ್ ಸರೌಂಡಿಂಗ್ ನಲ್ಲಿ ಹಾಗೂ ಈ ಪ್ರಾಂತ್ಯಗಳಲ್ಲಿ ಮೊದಲು ಅರೆ ಮಲೆನಾಡು ಮತ್ತು ಮಲೆನಾಡುಗಳ ಅಷ್ಟೇ ರಿಸ್ಟ್ರಿಕ್ಟ್ ಆಗಿತ್ತು. ಈ ನಡುವೆ ಎಲ್ಲಾ ಪ್ರಾಂತ್ಯಗಳಿಗೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನ ಬೆಳೆಯಲು ಪ್ರಮುಖವಾಗಿ ಸಮುದ್ರ ಮಟ್ಟದಿಂದ ಒಂದು 1000-1200 ಮೀಟರ್ ಎತ್ತರದಲ್ಲಿ ಇರಬೇಕಾಗುತ್ತೆ. ಸರಿಸುಮಾರು ಮಳೆ ಬಂದು 700-750 mm ಮಳೆ ತಾಗುವಂತ ಪ್ರದೇಶಗಳು ಕೂಡ ಇದು ಸೂಕ್ತವಾದಂತಹ ಬೆಳೆ ಆಗಿದೆ. ಈ ಒಂದು ಬೆಳೆಯನ್ನ ಬೆಳೆಯಲು ನಾವು ಪ್ರಮುಖವಾಗಿ ಎಲ್ಲಾ ರೀತಿಯ ಮಣ್ಣುಗಳಲ್ಲೂ ಬೆಳಿಬೋದಾಗತ್ತೆ. ಆದ್ರೆ ಕಪ್ಪು ಮಣ್ಣು ಕೂಡ ಇದಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ. ಕಪ್ಪು ಮಣ್ಣಲ್ಲಿ ಬೆಳೀತೇ ಇದ್ದಾವೆ ಅಂದ್ರೆ ಸೊರಗು ರೋಗ ಜಾಸ್ತಿ ಬರುತ್ತೆ. ಅದರಿಂದ ನಾವು ಲ್ಯಾಟ್ರೆಟಿಕ್ ಸಾಯಿಲ್ ಅಂತ ಏನ್ ಕರಿತೀವೋ ಅಥವಾ ಜಮಿಟಿಗೆ ಮಣ್ಣುಗಳ ಪ್ರದೇಶದಲ್ಲಿ ಅದು ಕೆಂಪು ಮಣ್ಣು ಭೂಮಿಯಲ್ಲಿ ಇದು ಸೂಕ್ತವಾದಂತಹ ಬೆಳೆ ಆಗಿದೆ. ಆಮೇಲೆ ನಾವು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತ ಈ ಬೆಳೆ ಮುಖ್ಯವಾಗಿ ಕರಾವಳಿಯ ಒಂದು ಬೆಳೆ ಇದು. ಕರಾವಳಿ ಪ್ರದೇಶಗಳಲ್ಲಿ ಈಗ ಸಿರ್ಸಿ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂಗಳೂರು ಇಂಥ ಒಂದು ಪ್ರದೇಶದಲ್ಲಿ ಇದು ಬೆಳೀತಕ್ಕಂತ ಬೆಳೆ. ಅವಾಗುಣ ಮತ್ತು ಈ ಮಣ್ಣು ಈ ಒಂದು ಬೆಳೆಗೆ ಹೇಗೆ ಸೂಕ್ತ ಈ ಪ್ರದೇಶ ಶಿವಮೊಗ್ಗ ಜಿಲ್ಲೆ ಆಗ್ಲಿ, ಜೊತೆಗೆ ಈಗ ಸರೌಂಡಿಂಗ್ ಏನಿದಾವೆ ಚಿಕ್ಕಮಗಳೂರು ಜಿಲ್ಲೆ, ದಾವಣಗೆರೆ ಜಿಲ್ಲೆ ಆಗ್ಲಿ? ಈ ಬೆಳೆ ಏನಾಗಿದೆ ಅಂತಂದ್ರೆ, ಮೊದಲನೇದಾಗಿ ಬರೀ ಪರ್ಟಿಕ್ಯುಲರ್ ಒಂದು ಉಳ್ಳಾಳ ಸೀರೀಸ್ ಏನು ಬೆಳೆಗಳಿದ್ದು ತಳಿಗಳಿದ್ದು ಆ ಬೆಳೆಗಳನ್ನು ನಾವು ಕರಾವಳಿ ಪ್ರದೇಶಗಳಿಗೆ ಸೀಮಿತವಾಗಿದ್ದಿತ್ತು. ಆದ್ರೆ ಈಗ ಬಂದಿರುವಂತ ಸುಧಾರಿತ ನಮ್ಮ ತಳಿಗಳು ಏನಾಗಿದಾವೆ ಎಲ್ಲಾ ರೀತಿಯ ಪ್ರಾಂತ್ಯಗಳಲ್ಲೂ ಕೂಡ ನಾವು ಬೆಳಿಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ವೆಂಗುಲಾ 4, ವೆಂಗುಲಾ 7, ವೆಂಗುಲಾ 9 ಏನು ವೆರೈಟಿಗಳಿದಾವೋ ಆ ವೆರೈಟಿಗಳು ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಿಗೂ ಸೂಕ್ತವಾದಂತ ಬೆಳೆ ಆಗಿದೆ. ಇದನ್ನ ನಾವು ಸ್ವಲ್ಪ 36 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ನಾವು ಈ ಟೆಂಪರೇಚರ್ ಇರೋ ತನಕ ಕೂಡ ಮೇಂಟೈನ್ ಮಾಡಬಹುದಾಗತ್ತೆ. ಈ ಒಂದು ಬೆಳೆಯನ್ನ ಬೆಳಿಬಹುದಾಗತ್ತೆ. ಮಲೆನಾಡಿನಲ್ಲಿ ನಾವು ಏನಾದ್ರೆ ಅತಿ ಹೆಚ್ಚು ಈಗ ಮಳೆ ಆಗುತ್ತೆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕೊಳೆ ರೋಗ ಬರುತ್ತೆ ಈ ಗೋಡಂಬಿಯಲ್ಲಿ. ಆ ಸಮಯದಲ್ಲಿ ನಾವೇನಾಗುತ್ತೆ, ಮೇ ಮತ್ತೆ ಜೂನ್ ತಿಂಗಳಲ್ಲಿ ನಾವು ನಾಟಿ ಮುಗಿಸಬೇಕಾಗತ್ತೆ. ಇದರಿಂದ ನೀವು ಕೊಳೆ ರೋಗವನ್ನು ತಡಿಬಹುದಾಗತ್ತೆ. ಈ ಒಂದು ಪ್ರಾಂತ್ಯಕ್ಕೆ ಕೂಡ ಅಡ್ಜಸ್ಟ್ ಆಗ್ತಾ ಹೋಗುತ್ತದೆ. ಈಗ ಪ್ರಮುಖವಾಗಿ ತಳಿಗಳ ಒಂದು ಪರಿಚಯಕ್ಕೆ ಬಂದ್ರೆ, ಹಿಂದೆ ಯಾವ ತಳಿ ಇದು ಸೂಕ್ತವಾಗಿತ್ತು ಮತ್ತೆ ಈಗ ಈ ಸುಧಾರಿತ ತಳಿಗಳು ಏನಾದ್ರೂ ಬಂದವ ಅನ್ನೋದ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು ಸರ್. ಈಗ ನಮ್ಮ ಮೊದಲನೇದಾಗಿ ನಮಗೆ ಉಳ್ಳಾಳ ಸಂಶೋಧನಾ ಕೇಂದ್ರದಿಂದ ಉಳ್ಳಾಳ 1, ಉಳ್ಳಾಳ 2, ಉಳ್ಳಾಳ 3 ಅನ್ನೋ ವೆರೈಟಿಗಳಿದ್ದು, ಈ ರೀಸೆಂಟ್ ಆಗಿ ಏನಾಗ್ತದೆ ಅಂದ್ರೆ ವೆಂಗುಲಾ ಮಹಾರಾಷ್ಟ್ರದ ವೆರೈಟಿಗಳಾದಂತ ವೆಂಗುಲಾ 4, ವೆಂಗುಲಾ 7 ಮತ್ತೆ ವೆಂಗುಲಾ 9 ಅಂತ ವೆರೈಟಿಗಳಿದಾವೆ. ಅದಾದ್ಮೇಲೆ ಪ್ರಿಯಾಂಕಾ ವೆರೈಟಿಗಳು ಬಂದಿದ್ದಾವೆ, ನೇತ್ರಗಂಗಾ, ನೇತ್ರ ಜಂಬು, ನೇತ್ರ ಉಭಯ. ಈ ವೆರೈಟಿಗಳು ನಮಗೆ ಬರೀ 2-3 ವರ್ಷಗಳಲ್ಲೇನೆ ನಾವು ಫಲವನ್ನ ಪಡೆಯಬಹುದಾಗತ್ತೆ. ಮತ್ತೆ VRI3 ಅಂತ ಹೇಳಿದೆ, ಈ ಒಂದು ವೆರೈಟಿಯು ಘನಸಾಂದ್ರತೆ ಬೇಸಾಯ ಅಂತ ಕರಿತೀವಿ ನಾವು. ನಾರ್ಮಲ್ ಆಗಿ ನಾವು ಕ್ಯಾಶು ಕಲ್ಟಿವೇಶನ್ ನ ಬರೀ 7 ಮೀಟರ್ ಅಂತರದಲ್ಲಿ ಬೆಳೀತಾ ಇದ್ದೇವೆ. ಅದನ್ನ ಈಗ ನಾವು 4.5 ಮೀಟರ್ ಅಂತರದಲ್ಲಿ ನಾವು ಈಗ ಗೋಡಂಬಿಯನ್ನು ಬೇರೆ ಬೆಳೆಗಳ ಬೆಳೆದಂತೆ ಅತಿ ಹೆಚ್ಚು ಗಿಡಗಳನ್ನ ಕಡಿಮೆ ಪ್ರದೇಶದಲ್ಲಿ ಬೆಳೆಯೋದನ್ನ ಘನಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಇದು ಒಂದು ಇದಕ್ಕೆ ನಮಗೆ VRI3 ಬೆಸ್ಟ್ ಸೂಟಬಲ್ ವೆರೈಟಿ ಆಗಿರುತ್ತೆ. ಈ ಒಂದು ನಮ್ಮ ಈ ಝೋನಿಗೆ ಏನ್ ಬರುತ್ತೆ, ಈ ಮಲೆನಾಡು ಮತ್ತು ಅರೆಮಲೆನಾಡಿಗೆ ವೆಂಗುಲಾ 4 ಮತ್ತು ವೆಂಗುಲಾ 7 ಅಂತ ವೆರೈಟಿಗಳು ತುಂಬಾ ಸೂಕ್ತವಾದಂತಹ ತಳಿಗಳಂತ ನಾವು ಇದು ಮಾಡ್ತೀವಿ. ಪ್ರತಿ ಗಿಡಕ್ಕೆ ಇದು ಸರಿಸುಮಾರು 8-10 kg ತನಕನೂ ಕೂಡ ರೆಕಾರ್ಡ್ ಆಗುತ್ತೆ ನಿಮಗೆ. ಈಗ ಈ ಬೆಳೆ ಒಂದು ಪರಿಚಯಕ್ಕೆ ಬಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಸರಿಸುಮಾರು 1000-1200 ಹೆಕ್ಟೇರ್ ಅಷ್ಟು ಪ್ರದೇಶ ಇದೆ. ನಮ್ಮಲ್ಲಿ ಈಗ ಸಾಗರ, ಸೊರಬ ಹಾಗೂ ಸಿಗಂದೂರು ಈ ಪ್ರದೇಶಗಳಲ್ಲಿದೆ. ಈ ಕಡೆ ತುಂಬಾ ಜಾಸ್ತಿ ಇದೆ. ಈ ಒಂದು ಈಗ ಚಿತ್ರದುರ್ಗ, ದಾವಣಗೆರೆ ಕೂಡ ನಮ್ಮ ಈ ಒಂದು ಗೋಡಂಬಿ ಬೆಳೆ ಯಥೇಚ್ಛವಾಗಿದೆ. ಇದರ ಒಂದು ನಾಟಿಯ ವಿಧಾನಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಪ್ರಮುಖವಾಗಿ ಇದನ್ನ ನಾವು ಮಾಮೂಲಿ ಬೇಸಾಯದಲ್ಲಿ ಬೆಳಿಬೇಕಂತಂದ್ರೆ 7.5 ಮೀಟರ್ ಅಂತರದಲ್ಲಿ ನಾವು ಅದನ್ನ ಸಾಲಿಂದ ಸಾಲಿಗೆ ಅದು ಗಿಡದಿಂದ ಗಿಡಕ್ಕೆ ಅಂತರವನ್ನ ಕೊಡ್ತಾ ಇದ್ದೇವೆ. ಈ ಒಂದು ಘನಸಾಂದ್ರತೆ ಬೇಸಾಯ ಅಂತ ಕರಿತೀವಿ. ಆ ಘನಸಾಂದ್ರತೆ ಬೇಸಾಯದಲ್ಲಿ 4.5 ಮೀಟರ್ ಅಳತೆಯಲ್ಲಿ ಪ್ರತಿ ಗುಂಡಿಯನ್ನ 1 ಮೀಟರ್ ಆಗಲ್ಲ, 1 ಮೀಟರ್ ಆಳ ಮತ್ತು 1 ಮೀಟರ್ ಉದ್ದದ ಒಂದು ಗುಂಡಿಗಳನ್ನ ತೆಗೆದು ನಾಟಿ ಅದಿ ಮಾಡುವಂತ 15 ದಿನಗಳ ಮುಂಚೆ ನಾವು ಒಂದು 10-15 kg ಅಷ್ಟು ಕೊಟ್ಟೆ ಗೊಬ್ಬರನ್ನ ಹಾಕ್ಬೇಕಾಗತ್ತೆ. 200 ಗ್ರಾಮ್ ಅಷ್ಟು ರಾಕ್ ಫಾಸ್ಫೇಟ್ ಅಂತ ಕರಿತೀವಿ, ಆ ರಾಕ್ ಫಾಸ್ಫೇಟ್ ಅನ್ನ ಹಾಕಿ ಬಿಡಬೇಕಾಗತ್ತೆ. ನಂತರವಾಗಿ ಕಸಿ ಮಾಡಿದಂತ 10-12 ತಿಂಗಳ ಸಸಿಯನ್ನ ನಾವು ನಾಟಿ ಮಾಡಿ, ನಾಟಿ ಅಂತ ಮಾಡ್ಬೇಕಾದ್ರೆ ಪ್ರಮುಖವಾಗಿ ನಾವೇನ್ ಮಾಡಬೇಕಾಗತ್ತಂದ್ರೆ ಕಸಿ ಮಾಡಿರೋಂತ ಗಿಡಗಳಲ್ಲಿ 15 ಸೆಂಟಿಮೀಟರ್ ಮೇಲ್ಗಡೆ ಅಂತ ಬರೋಂತ ಇದನ್ನ ಬಿಟ್ಟು ಅಲ್ಲಿಗೆ ನಾವು ಮಣ್ಣನ್ನ ಮುಚ್ಚಬೇಕಾಗತ್ತೆ. ನಾಟಿ ಮಾಡಿದಾದ್ಮೇಲೆ ಅದಕ್ಕೆ ಊರುಗೋಲ್ ಅಂತ ಕೊಡ್ಬೇಕಾಗತ್ತೆ. ಊರುಗೋಲ್ ಏನೋ ಗಿಡಗಳು ಬಾಗದಂತೆ ಒಂದು ಊರುಗೋಲನ್ನ ಸಪೋರ್ಟಿಂಗ್ ಆಗಿ ಕೊಡ್ಬೇಕಾಗತ್ತೆ. ನಂತರವಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ್ದೇ ರೀತಿಯ ಗೆದ್ದಲು ಆಗದಂತೆ ನೋಡ್ಕೋಬೇಕಾಗತ್ತೆ. ಜಮೀನಿನ ಒಂದು ತಯಾರಿಕೆಗೆ ಬಂದ್ರೆ ಇದಕ್ಕೇನು ಪ್ರತ್ಯೇಕವಾಗಿ ಜಮೀನಿನ ತಯಾರಿಕೆ ಬೇಕಾಗುತ್ತೆ? ಖಂಡಿತವಾಗಿ ಸರ್, ನೀವು ಹೇಳಿದಂಗೆ ಎಲ್ಲಾ ರೀತಿಯ ಒಂದು ಮಣ್ಣುಗಳಲ್ಲೂ ಬೆಳಿಬೋದಾಗತ್ತೆ. ಆದ್ರೆ ಕಪ್ಪು ಮಣ್ಣನ್ನ ನಾವು ಬೇಡ ಅಂತ ರೆಕಮೆಂಡ್ ಮಾಡ್ತೀವಿ. ಆದ್ರೆ ನಾವೇನಾದ್ರು ಗುಡ್ಡುಗಾಡು ಪ್ರದೇಶಗಳಲ್ಲಿ ಒಂದು ಅಡ್ಡಲಾಗಿ ಏನು ಒಂದು ಕಾಂಟೋರ್ ಏನಂತ ಕಳಿತೀವಿ, ಅದಕ್ಕೆ ಅಡ್ಡವಾಗಿ ಗುಂಡಿಗಳನ್ನ ತೆಗಿಬೇಕಾಗತ್ತೆ. ಅಥವಾ ಬಯಲುಸೀಮೆಯಲ್ಲಿ ಪ್ರದೇಶಗಳಲ್ಲಿ ಬೆಳಿತೀವಿ ಅಂತಂದ್ರೆ ನಾವು ಗುಂಡಿಗಳನ್ನ ತೆಗೆದು ನೆಡಬಹುದಾಗತ್ತೆ. ಓಕೆ, ಮತ್ತೆ ಈಗ ನಾಟಿ ಮಾಡಾದ್ಮೇಲೆ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಮಳೆಯಾಶ್ರಿತದಲ್ಲಿ ಕೂಡ ನಾವು ಬೆಳಿಬಹುದಾ ಇಲ್ಲ ನೀರಾವರಿಯಲ್ಲಿ ಕೂಡ? ಖಂಡಿತವಾಗಿ ಸರ್, ಇದು ಮಳೆಯಾಶ್ರಿತವಾಗೂ ಬೆಳಿಬಹುದು ನಾವು. ಅದಕ್ಕೆ ಈಗ ಬರಗಾಡಿನ ಬಂಗಾರ ಅಂತ ಕರಿತೀವಿ ನಾವು ಗೋಡಂಬಿಯನ್ನ. ಈ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಏನಿದೆ ಈ ಪ್ರದೇಶಗಳಿಗೂ ಕೂಡ ಇದು ವ್ಯಾಪಿತವಾಗ್ತಾ ಇದೆ. ಈ ಒಂದು ಬೆಳೆಗೆ ನಮಗೆ ಸರಿ ಒಂದು ನಾಟಿ ಮಾಡಿದ ಮೊದಲನೇ ವರ್ಷದಲ್ಲಷ್ಟೇ ನಾವು ನೀರನ್ನ ರೆಕಮೆಂಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ನೀವು ಒಂದು 15 ದಿನಗಳ ಅಂತರದಲ್ಲಿ ಒಂದು 2-3 ಬಾಗಿ ಒಂದು ಬೇಸಿಗೆ ಕಾಪಾಡಿದ್ರೆ ಸಾಕಾಗತ್ತೆ. 2 ಮತ್ತು 3 ಬೇಸಿಗೆಗಳಲ್ಲಿ ತನ್ನ ಅದೇ ಉಳಿಸಿಕೊಂಡಿರುವಂತ ನೀರನ್ನ ತಾವೇ ಇದ್ಮಾಡಿ ನಮ್ಗೆ ಯಾವ್ದೇ ರೀತಿಯ ನೀರನ್ನ ಕೇಳೋದಿಲ್ಲ ಅದು. ಓಕೆ, ಈಗ ವಿಶೇಷವಾಗಿ ನಮ್ಮ ರೈತರು ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ರೈತರು ಹೆಚ್ಚಿನ ಒಂದು ನೀರಾವರಿ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೋ ಇಲ್ಲ ಬರಡು ಜಮೀನಲ್ಲಿ ಬೆಳೀತಾ ಇದ್ದಾರೋ ಅಥವಾ ನೀರಿಲ್ಲದೆ ಜಾಗದ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ? ಸರ್, ಬರಡು ಭೂಮಿಗಳಲ್ಲೇ ಜಾಸ್ತಿ ಬೆಳೀತಾ ಇದ್ದಾರೆ ಇದನ್ನ. ಯಾವ್ದೇ ಈಗ ನಾವು ಈಗ ಅಡಿಕೆ ಬೆಳೆ ಇರೋದ್ರಿಂದ ನಾವು ಯಾವ್ದೇ ರೀತಿಯಂತ ಫಲವತ್ತದ ಭೂಮಿಗಳಲ್ಲಿ ಜನ ಯಾವ್ದೇ ರೀತಿಯ ಬೆಳೆಯಕ್ಕೆ ಇದಾಗೋದಿಲ್ಲ. ಅದೇ ಒಂದು ಮೇನ್ ಕಾರಣ ನಮ್ಮ ಈ ಒಂದು ಗೋಡಂಬಿ ಬೆಳೆಯಲ್ಲಿ ಇಳುವರಿ ಕಮ್ಮಿ ಬರಕ್ಕೆ ಕಾರಣ ಅಂದ್ರೆ ಅದೇ. ಯಾಕೆ ಅಂದ್ರೆ ಫಲವತ್ತ ಭೂಮಿಯಲ್ಲಿ ಯಾರು ಬೆಳೀತಿಲ್ಲ, ಮತ್ತೆ ಗ್ರಾಫ್ಟೆಡ್ ಕಟಿಂಗ್ಸ್ ನ ಯಾರು ಯೂಸ್ ಮಾಡ್ತಿಲ್ಲ. ಅದರಿಂದ ನಾವೆಂತ ಫಲವತ್ತತೆ ಭೂಮಿಯಲ್ಲೂ ಕೂಡ ಮಾಡಿದ್ರೆ ನೀವು ಅದರಲ್ಲಿ ಅಂತರ್ ಬೆಳೆಗಳು ಕೂಡ 3 ವರ್ಷ ತನಕ ಬೆಳೆಯಬಹುದು. 3 ವರ್ಷ ಆದ್ಮೇಲೆ ಬೇರೆ ಬೆಳೆಗಳನ್ನು ಕೂಡ ಇದರಲ್ಲಿ ಅವಲಂಬನೆ ಮಾಡ್ಕೋಬಹುದಾಗತ್ತೆ ಸರ್. ಇದರಲ್ಲಿ ಈಗ ಅಂತರ್ ಬೆಳೆಯಾಗಿ ನಾವು ಏನ್ ತಗೊಳ್ಬಹುದು ಸರ್? ಪ್ರಮುಖವಾಗಿ ಫಲವತ್ತರಂತ ಭೂಮಿಯಲ್ಲಿ ನೀವು ಬೆಳಿತೀರಿ ಅಂತಂದ್ರೆ ನಾವು ಶುಂಠಿ ಅರಿಶಿನ ಕೂಡ ಬೆಳಿಬಹುದಾಗತ್ತೆ, ಗೆಣಸ್ ಬೆಳಿಬಹುದಾಗತ್ತೆ, ಸಿಹಿ ಗೆಣಸ್ ಬೆಳಿಬಹುದಾಗತ್ತೆ, ರೋಸ್ ಬೆಳಿಬಹುದಾಗತ್ತೆ, ಕ್ರೈಸಾಂಥಿಮಂ ಬೆಳಿಬಹುದಾಗತ್ತೆ, ಮತ್ತು ಮೆಕ್ಕೆಜೋಳ ಮತ್ತೆ ರಾಗಿಯನ್ನ ಕೂಡ ಪ್ರಮುಖವಾಗಿ 3 ವರ್ಷ ತನಕ ಬೆಳಿಬಹುದಾಗತ್ತೆ. 3 ವರ್ಷದ ದಾಟಿದ ನಂತರ ನಾವು ಈ ಒಂದು ಗಿಡಕ್ಕೆ ಅವಲಂಬಿತವಾಗಿ ಬೆಳೆಯುವಂತ ಬೆಳೆ ಆದಂತ ಪೆಪ್ಪರ್ ಅನ್ನ ಕೂಡ ಗ್ರೋ ಮಾಡಬಹುದಾಗತ್ತೆ. ಮತ್ತೆ ನೀವು ಶುಂಠಿನೂ 3 ವರ್ಷ ಆದ್ಮೇಲೂ ಬೆಳಿಬಹುದಾಗತ್ತೆ, 3-4 ವರ್ಷ ತನಕ. ಅದಾದ್ಮೇಲೆ ಏಲಕ್ಕಿಯನ್ನ ಕೂಡ ಬೆಳಿಬಹುದು ನೆರಳಿನಲ್ಲಿ. ಅಂದ್ರೆ ನೀವು ಹೇಳ್ತಾ ಇರೋದು ಫಲವತ್ತತೆ ಇರತಕ್ಕಂತ ಭೂಮಿಯಲ್ಲಿ ಎಲ್ಲ ಮಾಡಬಹುದು? ಹೌದು, ಬರಡು ಭೂಮಿಯಲ್ಲಿ ಮಾಡಕ್ಕಾಗ, ಬರಡು ಭೂಮಿಯಲ್ಲಿ ಫಲವತ್ತತೆ ಇಲ್ಲ, ಕೇವಲ ಇದು ಮಾತ್ರ ಈ ಒಂದು ಬೆಳೆ ಮಾತ್ರ ತಗೊಳ್ಬಹುದು. ಹೌದು ಹೌದು ಸರ್. ಆಮೇಲೆ ಇದರ ಒಂದು ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಹೇಗೆ? ಪೋಷಕಾಂಶ ನಿರ್ವಹಣೆ ಅಂತಂದ್ರೆ ನಾವು ಪ್ರಥಮವಾಗಿ ಗಿಡವನ್ನ ನೆಡುವ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕಾಗತ್ತೆ. ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ 5-10 ಕೆಜಿ ಅಷ್ಟು ಹಾಕಬೇಕಾಗತ್ತೆ. ರಾಕ್ ಫಾಸ್ಫೇಟ್ ಅಂದ್ರೆ 200 ಗ್ರಾಮ್ ಅಂತ ಹಾಕಿ, ನೆಕ್ಸ್ಟ್ ಯೂರಿಯಾವನ್ನ 200 ಗ್ರಾಮ್ಸ್ ಅಷ್ಟು ಹಾಕಬೇಕಾಗತ್ತೆ. 150 ಗ್ರಾಮ್ಸ್ ಅಷ್ಟು ಪೊಟ್ಯಾಷ್, 150 ಗ್ರಾಮ್ಸ್ ಅಷ್ಟು ಫಾಸ್ಫರಸ್ ನ ನಾವು ಆಡ್ ಮಾಡಬೇಕಾಗತ್ತೆ. ಓಕೆ, ಅದಾದ್ಮೇಲೆ ಇದು ಮೊದಲನೇ ವರ್ಷದಲ್ಲಿ ಮಾಡಬೇಕಾಗತ್ತೆ. 2ನೇ ವರ್ಷದಲ್ಲಿ ನಾವು 300 ಗ್ರಾಮ್ ಅಷ್ಟು ಸಾರಜನಕ, 200 ಗ್ರಾಮ್ ಅಷ್ಟು ರಂಜಕ, 200 ಗ್ರಾಮ್ ಅಷ್ಟು ಪೊಟ್ಯಾಶು. ನಂತರವಾಗಿ 3ನೇ ವರ್ಷದ ನಂತರ ಇನ್ನು 350 ಗ್ರಾಮ್ಸ್ ಅಷ್ಟು ಸಾರಜನಕ, 250 ರಂಜಕ, 250 ಗ್ರಾಮ್ಸ್ ಅಷ್ಟು ಪೊಟ್ಯಾಶನ್ನ ನಾವು ಆಡ್ ಮಾಡಬೇಕಾಗತ್ತೆ. ಓಕೆ, ಸಾಮಾನ್ಯವಾಗಿ ನಮ್ ರೈತರು ಈಗ ಏನು ನಾನು ಹೇಳಿದೆ ಅವಾಗಲೇ ನೀವು ಹೇಳ್ತಾ ಇದ್ದೀರಿ, ನಾನು ಕೂಡ ಹೇಳಿದೆ ಏನಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ಯಾವ ಭಾಗದಲ್ಲಿ ಏನು ಬೆಳೆಯದಿಲ್ವೋ ಅಥವಾ ಯಾವ ಭಾಗದಲ್ಲಿ ಏನು ಬೆಳೆ ಬರೋದಿಲ್ವೋ ಅದು ಹಾಗೆ ನೈಸರ್ಗಿಕವಾಗಿ ಕೂಡ ಕೆಲವೊಂದು ಪ್ರದೇಶದಲ್ಲಿ ಉಂಟು, ಆಮೇಲೆ ಬೆಳೆ ಕೂಡ ಬೆಳೀತಾ ಇದ್ರೆ ಅಲ್ಲಿ ಪೋಷಕಾಂಶಗಳ ಕೊರತೆ ಅಲ್ಲ, ಪೋಷಕಾಂಶಗಳ ನಿರ್ವಹಣೆದ ಮಾತೇ ಬರೋದಿಲ್ಲ, ಅದು ನೈಸರ್ಗಿಕವಾಗಿ ಬೆಳ್ಕೊಂಡಿರುತ್ತೆ, ಅದನ್ನೇ ಅವರು ಅದನ್ನ ತೋಟ ಮಾಡ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಈಗ ರಾಸಾಯನಿಕ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರಕ್ಕೆ ಬಂದ್ರೆ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು ಸರ್? ಏನಾಗುತ್ತೆ ಅಂತಂದ್ರೆ ನಾವು ನೀವು ಹೇಳಿದ ರಾಸಾಯನಿಕ ಗೊಬ್ಬರವನ್ನ ಅವರು ಯಾವುದೇ ರೀತಿಯ ಯೂಸ್ ಮಾಡುದಿಲ್ಲ, ಕಾಡು ಭೂಮಿಯಲ್ಲಿ ಬೆಳೀತಾ ಇದ್ದಾರೆ, ಬರಡು ಭೂಮಿಯಲ್ಲಿ ಬೆಳೀತಾರೆ. ಆದ್ರಿಂದ ಅವರ ಆ ಒಂದು ಪ್ರದೇಶದ ಇಳುವರಿ ಕೂಡ ನಿಮಗೆ ಬರೀ 8-10 ಕೆಜಿ ಅಷ್ಟೇ ಪಡಿತೀವಿ. ಮತ್ತೆ ಲೀಫ್ ಲಿಟರ್ ಏನಂತ ಕರಿತೀವಿ, ಎಲೆ ಉದುರಿರುತ್ತ, ಆ ಎಲೆ ಉದುರಿರಂತ ಎಲೆಗಳು ಮತ್ತೆ ಹಣ್ಣಿನ ಒಂದು ವೇಸ್ಟ್ ಏನ್ ಬಿದ್ದಿರುತ್ತೋ ಆ ಹಣ್ಣಿನಂತ ಸಾವಯವ ಅಂಶ ಕೂಡ ಇದಕ್ಕೆ ನ್ಯೂಟ್ರಿಯಂಟ್ ಆಗಿ ಸಪ್ಲೈ ಆಗುತ್ತೆ. ಆದ್ರಿಂದ 10-12 ಕೆಜಿ ಅಷ್ಟೇ ಪಡಿಬಹುದಾಗತ್ತೆ. ಅವರು ಏನಾದ್ರೂ ಈ ಒಂದು ಪ್ರದೇಶಗಳಲ್ಲಿ ಬೆಳೆಯುವಂತ ರೈತರು ಕೂಡ ಇದನ್ನ ಗುಂಡಿ ಮಾಡಿ ಪ್ರತಿ ಒಂದು ಎಕರೆಗೆ ನಾನು ಆದಲೇ ಹೇಳದಂತೆ ಪ್ರತಿ ಒಂದು ಗಿಡಕ್ಕೆ 200-250 ಗ್ರಾಮ್ ಅಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅನ್ನ ಆಡ್ ಮಾಡ್ತಾ ಬಂತು ಅಂದ್ರೆ ಅವ್ರು ಏನ್ ಪಡಿತಿದ್ದಾರೆ ಅಂತ ಆ ಇಳುವರಿಗಿಂತ 10-15 ಇಳುವರಿನ ಹೆಚ್ಚಾಗಿ ಪಡಿಬಹುದಾಗತ್ತೆ. ಓಕೆ, ಈಗ ಗೋಡಂಬಿ ತಂತ್ರಜ್ಞಾನ ಕೇಂದ್ರದಿಂದ ರೈತರಿಗೆ ಈ ಬೆಳೆಯ ಬಗ್ಗೆ ಅರಿವು ಮೂಡಿಸೋದಾಗ್ಲಿ ಮತ್ತೆ ತಂತ್ರಜ್ಞಾನ ನೀಡೋದಾಗ್ಲಿ ಯಾವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಸರ್? ಗೋಡಂಬಿ ತಂತ್ರಜ್ಞಾನ ಕೇಂದ್ರದಲ್ಲಿ ಗೋಡಂಬಿ ಬೇಸಾಯದ ಬಗ್ಗೆನೆ ನಾವು ಒಂದು ಅರಿವನ್ನು ಮೂಡಿಸಕ್ಕಂತರ DCDಯಿಂದ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ನಾವು ಒಂದು ತಂತ್ರಜ್ಞಾನದಲ್ಲಿ ರೈತರಿಗೆ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೀವಿ. ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಏರಿಯಾ ಎಕ್ಸ್ಪಾನ್ಷನ್ಗೋಸ್ಕರ 13 ಲಕ್ಷ ಒಂದು ಪ್ಲಾಂಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಕೇಂದ್ರ ಸರ್ಕಾರದಿಂದ. ನಮಗೆ ಪ್ರಾವಿಷನ್ ಇದೆ. ಎಕರೆಗೆ 20,000 ಸಹಾಯಧನ ನೀಡುತ್ತೆ, 40,000 ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಘನಸಾಂದ್ರತೆ ಬೇಸಾಯ ಅಂತ ಹೇಳಿದ್ನ ಆ ಒಂದು ಇದಕ್ಕೆ ಪ್ರಾವಿಷನ್ ಮಾಡ್ಕೊಡುತ್ತೆ. ಈಗ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿದ್ರಿ, ಘನಸಾಂದ್ರತೆಯ ಬೆಳೆ ಅಂತ ಹೇಳಿದ್ರಿ, ಈಗ ಎಷ್ಟು ಪ್ರದೇಶದಲ್ಲಿ ಇರಬಹುದು ಸರ್? ಸರ್, ಈಗ ಘನಸಾಂದ್ರತೆ ಬೇಸಾಯ ತುಂಬಾ ಕಡಿಮೆ ಇದೆ, ಈಗ 1,000 ಹೆಕ್ಟೇರ್ಸ್ ಅಷ್ಟೇ ಇದಾಗಿದೆ ಘನಸಾಂದ್ರತೆ ಬೇಸಾಯ. ಆದ್ರಿಂದ ಈ ಒಂದು ಏನಂದ್ರೆ ಪರ್ ಯೂನಿಟ್ ಏರಿಯಾದಲ್ಲಿ ನಾವು ಜಾಸ್ತಿ ಪ್ರೊಡಕ್ಷನ್ ನ ಬೆಳಿಬೇಕಾದ್ರೆ ಈ ಘನಸಾಂದ್ರ ಬೇಸಾಯನ ನಾವು ರೆಕಮೆಂಡ್ ಮಾಡ್ತಾ ಇದೀವಿ. ಜೊತೆಗೆ ಈಗ ಇದರ ಒಂದು ಸಂಸ್ಕರಣೆಗೆ ಬೆಳೆಯ ಪ್ರೋತ್ಸಾಹಕ್ಕೆ ರಾಜ್ಯ ಸರ್ಕಾರದ ಸೇರಿ ಕೇಂದ್ರ ಸರ್ಕಾರ ಏನ್ ಸವಲತ್ತು ನೀಡ್ತಾ ಇದೆ ಸರ್? ಸರ್, ಇಲ್ಲಿ ಯಾವುದೇ ರೀತಿಯ ಒಂದು ಕೇಂದ್ರ ಸರ್ಕಾರದಿಂದ ಮಾತ್ರ ನಮಗೆ ಇದಿದೆ ಲಭ್ಯ, ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಇದಿಲ್ಲ. ಓಕೆ. ಜೊತೆಗೀಗ ಪ್ರಮುಖವಾಗಿ ಇದು ಹಾರ್ಡಿ ಕ್ರಾಪ್ ಅಂತ ಹೇಳ್ತೀವಿ ಅಲ್ವಾ, ಇದು ಎಲ್ಲಾ ಒಂದು ವಾತಾವರಣಕ್ಕೂ ಒಗ್ಗಿಕೊಂಡು ಎಲ್ಲಾ ಒಂದು ಇದಕ್ಕೂ ಮೀರಿ ಬೆಳೀತದೆ, ಇದಕ್ಕೇನು ಇಂಥದ್ದೇ ಅಂತದಂತ ಏನು ಬೇಕಾಗಿಲ್ಲ. ಆದ್ರೂ ಈಗ ವೈಜ್ಞಾನಿಕವಾಗಿ ತಾವು ಏನು ಬೆಳೆಯ ಒಂದು ವಿಧಾನಗಳನ್ನ ಅನುಸರಿಸ್ತಾ ಇದ್ರಿ, ಅದರಲ್ಲಿ ಇದಕ್ಕೆ ಸಸ್ಯ ಸಂರಕ್ಷಣೆ ಒಂದು ಕ್ರಮಗಳಿಗೆ ಬಂದ್ರೆ ಏನು ರೋಗಗಳು ಮತ್ತೆ ಕೀಟಗಳು ಬಾಧಿಸ್ತವೆ ಅಂತ ಹೇಳ್ತೀರಾ? ಹಾ, ಖಂಡಿತವಾಗಿ ಸರ್. ಪ್ರಮುಖವಾಗಿ ನರ್ಸರಿ ಸ್ಟೇಜ್ ಏನಂತ ಕರಿತೀವಿ, ಒಂದು ಬೆಳೆ ಬೆಳೆಯಬೇಕಾದಂತ ಇನಿಷಿಯಲ್ ಒಂದಿಂದ ಟೂ ಇಯರ್ಸ್ ಏನ್ ನರ್ಸರಿ ಮಾಡಿರ್ತಾರೋ ಆ ಸಮಯದಲ್ಲಿ ನಮಗೆ ಚಹಾ ಸೊಳ್ಳೆ ಅನ್ನೋದು ಬರುತ್ತೆ, ಮತ್ತೆ ಡೈಬ್ಯಾಕ್ ಅನ್ನೋದು ಬರುತ್ತೆ. ಡೈಬ್ಯಾಕ್ ಇರೋದಕ್ಕೆಲ್ಲ ನಮ್ಗೆ ಕಾರ್ಬನ್ ಎನ್ಜಿಮ್ ಅಂತ ಏನು ಮಾಡ್ತೀವಿ ಅಥವಾ ಸ್ಯಾಫ್ ಅಂತ ಏನು ರೆಕಮೆಂಡ್ ಮಾಡ್ತೀವಿ ಅದನ್ನ ನಾವು ಸ್ಪ್ರೇ ಮಾಡಿದ್ರೆ ಸಾಕಾಗತ್ತೆ, ಅದು ಕಂಟ್ರೋಲ್ ಬರುತ್ತೆ. ಇದು ಪ್ರಮುಖವಾದ ಒಂದು ರೋಗ ಆಗಿರುತ್ತೆ, ರೋಗ ಆಗಿರುತ್ತೆ. ಪ್ರಮುಖವಾಗಿ ಕೀಟ ಬಂದು ನಮಗೆ ಚಹಾ ಸೊಳ್ಳೆ ಬರುತ್ತೆ. ಚಹಾ ಸೊಳ್ಳೆಯನ್ನ ನೀವು ನಿರ್ವಹಣೆ ಮಾಡ್ಬೇಕಂದ್ರೆ ಶೇಡ್ ನೌಸ್ ಅಂದ್ರೆ ಏನ್ ಬೆಳಿತೀವೋ ಒಂದು ನರ್ಸರಿಯನ್ನ ಬೆಳೆದಿರ್ತೀವೋ ಅದರಲ್ಲಿ ಒಳಗಡೆ ಎಂಟ್ರಿ ತಗೊಳ್ಳದಂತೆ ನಾವು ಪ್ರಿಕಾಷನ್ಸ್ ಮೆಜರ್ ಆಗಿ ತಗೋಬೇಕಾಗತ್ತೆ. ಬಂದಾದ ನಂತರ ಇದ್ರ ಲಕ್ಷಣ ಯಾವ ತರ ಇರುತ್ತೆ ಅಂದ್ರೆ ಮೇಲ್ಗಡೆ ಒಂದು ಚಿಗುರು ಬರುತ್ತೆ, ಆ ಚಿಗುರಿಗೆ ರಸವನ್ನ ಈರತ್ತೆ ಮೊದಲನೇ ಹಂತದಲ್ಲಿ, ನಂತರವಾಗಿ ಅದು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ, ಕಂದು ಬಣ್ಣದಲ್ಲಿ ತಿರುಗಿ ಇಡೀ ಸಂಪೂರ್ಣವಾಗಿ ಗೊಂಚಲು ಮತ್ತು ಎಲೆಗಳು ನಿಮಗೆ ಕಪ್ಪು ಕಂದು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ. ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಇನ್ಫೆಸ್ಟೇಷನ್ ಏನ್ ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ನೀವು ಒಂದು ಲ್ಯಾಂಡಾ ಸೈಲೋತ್ರಿನ್ ಅಂತ ಇದನ್ನ 0.75 mL ಹಂಗೆ ಸ್ಪ್ರೇ ಮಾಡಬೇಕಾಗತ್ತೆ, ಅಥವಾ ಥಯೋಮೆಥಾಕ್ಸಿನ್ ಅಂತ ಸಿಗುತ್ತೆ, ಥಯೋಮೆಥಾಕ್ಸಿನ್ ಪ್ಲಸ್ ಲ್ಯಾಂಡಾ ಸೈಲೋತ್ರಿ ಒಂದು ಕಾಂಬಿ ಪ್ರಾಡಕ್ಟ್ ಸಿಗುತ್ತೆ, ಅದನ್ನ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಅಥವಾ ಈ ಎರಡು ಇದು ಸಿಗದಿಲ್ಲ ಅಂತ ಸಮಯದಲ್ಲಿ ಮಾನೋಕ್ರೋಟಪಸ್ ಅಂತ ಸಿಗುತ್ತೆ, ಮಾನೋಕ್ರೋಟಪಸ್ ನೀವು 1-2 mL ಹಂಗೆ ಪ್ರತಿ ಒಂದು ಇದಕ್ಕೆ ಕ್ಯಾನೆ ಲೀಟರ್ನಾಗೆ ಬಳಸಿ ನೀವು ಸಿಂಪಡಣೆ ಮಾಡಿ ಈ ಒಂದು ಇದನ್ನ ತಡಿಬಹುದಾಗತ್ತೆ. ಈ ಮುಖ್ಯವಾಗಿ ಇದು ನರ್ಸರಿ ಹಂತದಲ್ಲಾಗತ್ತೆ. ನೆಕ್ಸ್ಟ್ ನಂತರವಾಗಿ ಮುಖ್ಯ ಭೂಮಿಯಲ್ಲಿ ನಿಮಗೆ ಮೊದಲನೇ 2 ತನಕ ಯಾವುದೇ ರೀತಿಯ ಒಂದು ರೋಗ ಕೀಟಗಳ ಬಾಧೆ ಬರೋದಿಲ್ಲ. ಎರಡರಿಂದ 3 ವರ್ಷದಲ್ಲಿ ಈ ಒಂದು ನಾವು ಫ್ಲವರಿಂಗ್ ಏನಂತ ಕರಿತೀವಿ ಆ ಫ್ಲವರಿಂಗ್ ನ ಮೊದಲನೇ ವರ್ಷದಲ್ಲಿ ಪಿಂಚಿಂಗ್ ಮಾಡಿಸ್ತೀವಿ, ಆ ಹಂತದಲ್ಲಿ ನಿಮಗೆ ಜಾಸ್ತಿ ಕಂಡು ಬರೋದಿಲ್ಲ. 2-3 ವರ್ಷದಲ್ಲಿ ನೀವು ಫ್ಲವರಿಂಗ್ ಬಿಟ್ಕೋತೀವಿ, ಅಂದ್ರೆ ಹೂವನ್ನ ಬಿಡಕ್ಕೆ ಬಿಡ್ತೀವಿ ಕಾಯಿ ಕಚ್ಚಕ್ಕೋಸ್ಕರ. ಆ ಸಮಯದಲ್ಲಿ ನಿಮಗೆ ಕೀಟಬಾಧೆ ಜಾಸ್ತಿ ಆಗತ್ತೆ. ಕೀಟಬಾಧೆಯಲ್ಲಿ ಇದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಚಹಾ ಸೊಳ್ಳೆ ಒಂದು, ಮತ್ತೊಂದು ಕಾಂಡಕೊರಕದಲ್ಲಿ ಏನಾಗುತ್ತೆ ಸ್ಟೆಮ್ 5-10 ವರ್ಷದ ಮೇಲ್ಪಟ್ಟ ಒಂದು ಮರಗಳಿಗೆ ಬರುತ್ತೆ. ಈ ಒಂದು ಚಹಾ ಸೊಳ್ಳೆ ನಿಮಗೆ 1-3 ವರ್ಷದಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಸಮಯದಲ್ಲಿ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ನೀವು ಮೊದಲನೇ ವರ್ಷದಲ್ಲಿ ಹೂ ಬಿಡುವಂತ ಸಮಯದಲ್ಲೇ ಒಂದು ಸ್ಪ್ರೇನ ಕ್ಯೂರೇಟಿವ್ ಸ್ಪ್ರೇ ಆಗಿ ತಗೋಬೇಕಾಗತ್ತೆ. ನಂತರವಾಗಿ 15 ಅಂತರದಲ್ಲಿ ಒಂದು ಲ್ಯಾಂಡಾ ಸೈಲೋತ್ರಿನ್ ಮತ್ತು ಥಯೋಮೆಥಾಕ್ಸಿನ್ ಪ್ಲಸ್ ಇನ್ನೊಂದು ಮೊನೋಕ್ರೋಟಪಸ್ ಒಂದು ರೀತಿ, ಯಾಕೆ ಅದ್ರೂ ರೆಸಿಸ್ಟೆನ್ಸ್ ಬೆಳ್ಕೋಬಾರ್ದು ಅಂತ ಹೇಳಿ ವಿಧ ಬೇರೆ ಬೇರೆವಾದಂತ ಇದನ್ನ ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಜೊತೆಗೀಗ ತಾವು ಸಾಧಾರಣವಾಗಿ ನಾವು ಇದು ಏನು ಹೇಳ್ತೀವಿ ಟ್ರೆಡಿಷನಲ್ ಫಾರ್ಮಲ್ಲಿ ಏನ್ ಬೆಳೀತಾ ಇದಾರೆ ಅದಕ್ಕೆ ವೈಜ್ಞಾನಿಕವಾಗಿ ತಾವು ವಿಧಾನಗಳನ್ನ ಅಳವಡಿಸ್ಕೊಂಡಿದ್ರಿ ಮತ್ತೆ ವಿಧಾನಗಳನ್ನ ಪರಿಚಯಿಸಿದ್ರಿ. ಈ ಒಂದು ಸಂದರ್ಭದಲ್ಲಿ ಈಗ ಸಾಧಾರಣವಾಗಿ ಬೆಳೀತಕ್ಕಂತ ರೈತರಿಗೆ ಇಳುವರಿಯ ಪ್ರಮಾಣಕ್ಕೆ ಬಂದ್ರೆ ಹೇಗೆ ಎಷ್ಟು ಬರುತ್ತೆ, ಮತ್ತೆ ಈಗ ತಮ್ಮ ವೈಜ್ಞಾನಿಕ ಒಂದು ಸಲಹೆಯಿಂದ ವೈಜ್ಞಾನಿಕ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡ್ರಿಂದ ಇಳುವರಿಯಲ್ಲಿ ಯಾವ ಪ್ರಮಾಣ ಮತ್ತೆ ಹೇಗೆ ಅಂತ ಸ್ವಲ್ಪ? ಸರ್, ಸರಿಸುಮಾರು ಒಂದು ಮರಕ್ಕೆ ಸಾಧಾರಣವಾಗಿ ಅವರದೇ ಆದಂತ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಏನಂತ ಕರಿತೀವಿ ಬೇಸಾಯ ಕ್ರಮಗಳನ್ನ ಮಾಡ್ತಿರೋಂತ ರೈತರುಗಳಲ್ಲಿ ಸರಿಸುಮಾರು 10-12 kg ಪ್ರತಿ ಗಿಡಕ್ಕೆ ಅವರ ಕಾಯನ್ನ ಪಡಿತಾ ಇದಾರೆ, ನಟ್ಸ್ ಅನ್ನ ಪಡಿತಿದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಅವರು 18-20 kg ಅಷ್ಟು ನಾವು ಪ್ರತಿ ಗಿಡಕ್ಕೆ ಇಳುವರಿಯನ್ನ ಪಡಿಬಹುದಾಗತ್ತೆ ಸರ್. 15-20 kg ಪ್ರತಿ ಗಿಡಕ್ಕೆ. ಆಮೇಲೆ ಈಗ ಇದರ ಸಂಸ್ಕರಣೆಗೆ ಏನಾದ್ರೂ ರೈತರ ಮಟ್ಟದಲ್ಲಿ ಅಥವಾ ಈಗ ತಂತ್ರಜ್ಞಾನ ಒಂದು ಕೇಂದ್ರದಲ್ಲಿ ಸಂಸ್ಕರಣೆಗೆ ಏನಾದ್ರೂ ವ್ಯವಸ್ಥೆ ಇದೆಯಾ? ಖಂಡಿತ ಸರ್. ನಾವು ಈ ಒಂದು ಗುಡಿ ಕೈಗಾರಿಕೆ ಯಾವ ರೀತಿ ಮಾಡ್ಕೋಬೇಕಂತ ಅಂದ್ಬಿಟ್ಟು ನಮ್ಮಲ್ಲೇ ಆದಂತ ಒಂದು ಸೆಟಪ್ ಅನ್ನ ಮಾಡಿದೀವಿ. ಕನಿಷ್ಠ ಒಂದು 15-20 lakh ಈ ಒಂದು ಇದನ್ನ ನಾವು ಮಾಡ್ಕೋಬಹುದಾಗತ್ತೆ. ಒಂದು 5-10 acres ಜಮೀನಿನಲ್ಲಿ ಯಾರು ರೈತರು ತಮ್ಮ ಗೋಡಂಬಿನ ಬೆಳೆಯನ್ನ ಬೆಳೆದಿರ್ತಾರ ಅವರೇ ಕೂಡ ಸಂಸ್ಕರಣೆಯನ್ನ ಮಾಡಬಹುದಾಗತ್ತೆ. ಪ್ರಮುಖವಾಗಿ ಈ ಒಂದು ಸೆಟಪ್ ಮಾಡಬೇಕಂದ್ರೆ 15-20 lakh ಅಷ್ಟು ಬಂಡವಾಳ ಅಂತೂ ಬೇಕಾಗತ್ತೆ. ಈ ಒಂದು ಪ್ರಮುಖವಾಗಿ ಬೇಕಂತ ಮಿಷಿನ್ಗಳಂತಂದ್ರೆ ನಮಗೆ ಒಂದು ಡ್ರೈಯರ್ ಬೇಕಾಗತ್ತೆ, ಕಟ್ಟಿಂಗ್ ಮಿಷಿನ್ ಬೇಕಾಗತ್ತೆ, ಒಂದು ಸ್ಟೀಮ್ ಕುಕ್ಕಿಂಗ್ ಯೂನಿಟ್ ಅನ್ನೋದು ಬೇಕಾಗತ್ತೆ, ಪೀಲಿಂಗ್ ಮಿಷಿನ್ ಅಂತ ಬೇಕಾಗತ್ತೆ. ಈ ಒಂದು ಮೊದಲನೇದಾಗಿ ಈ ಒಂದು ಗೋಡಂಬಿ ಒಂದು ಆಗ್ಬೇಕಂತಂದ್ರೆ ಒಂದು ಒಂದು ಎಂಟು ಎಂಟು ಪ್ರಾಡಕ್ಟ್ ಆಗ್ಬೇಕಂದ್ರೆ ಸರಿಸುಮಾರು 20-24 ಗಂಟೆಗಳ ಕಾಲ ತಗೊಳುತ್ತೆ. ಅದೇ ಇದರಿಂದನೇ ನಿಮಗೆ ಗೋಡಂಬಿ ಇಷ್ಟು ಕಾಸ್ಟ್ಲಿ ಆಗದಂತದ್ದು. ಈ ಗೋಡಂಬಿ ಸಂಸ್ಕರಣೆ ಯಾವ ರೀತಿ ಮಾಡ್ಬೇಕಂತಂದ್ರೆ, ಮೊದಲನೇದಾಗಿ ಗೋಡಂಬಿಯನ್ನ ನಾವು ಹಾರ್ವೆಸ್ಟ್ ಮಾಡಿ ಒಣಗಿಸಬೇಕಾಗತ್ತೆ. ಒಂದು 2-3 ದಿನಗಳ ಕಾಲದಲ್ಲಿ ಒಣಗಿಸ್ಬೇಕು. ನಂತರ ಒಣಗಿದ ಬೀಜಗಳನ್ನ ಗಾತ್ರ ಅನುಸಾರವಾಗಿ ಮೀಡಿಯಂ ಸೈಜು, ಬೋಲ್ಡ್ ಸೈಜು, ಈ ಸೈಜ್ ಆಗಿ ನಾವು ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ವಿಂಗಡಣೆ ಮಾಡಿದಂತ ಇದನ್ನ ನಾವು ನೆಕ್ಸ್ಟ್ ಬೇಯಿಸಬೇಕಾಗತ್ತೆ. ಬೇಯಿಸೋದ್ರಿಂದ ಕುಕ್ಕರ್ ಯೂನಿಟ್ ಬರುತ್ತಲ್ಲ, ಆತರ ಕುಕ್ಕರ್ ಯೂನಿಟ್ ಅಲ್ಲಿ ಅಡಕೆ ಆತರ ಬೇಯಿಸ್ತಾರೆ ಜನ. ಆದ್ರೆ ಇದರಲ್ಲಿ ಸ್ಟೀಮಿಂಗ್ ಯೂನಿಟ್ ಅಲ್ಲಿ ಬೇಯಿಸಬೇಕಾಗತ್ತೆ. ಸರಿ ಸುಮಾರು ಒಂದು ಬ್ಯಾಚ್ ಗೆ ನೀವು 80-100 ಕೆಜಿಯಷ್ಟು ಬ್ಯಾಚ್ ನ ಬೇಯಿಸಬಹುದಾಗತ್ತೆ, ಕೆಪಾಸಿಟಿ ಇರುತ್ತೆ. ಅದು ಡಿಫ್ರೆಂಟ್ ಆನ್ ಯಾರ್ಯಾರು ಯಾವ್ಯಾವ ರೈತರುಗಳು ಯಾವ ಮಟ್ಟದಲ್ಲಿ ಬೆಳೀತಾರ ಆ ಮಟ್ಟದಲ್ಲಿ ಅವ್ರಿಗೆ ಸಂಸ್ಕರಣೆ ಮಾಡುವಂತ ಇದನ್ನ ನಾವು ಮಿಷಿನ್ ಅನ್ಸ್ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ನಾವು ಅಡಾಪ್ಟ್ ಮಾಡಿದ್ರೆ 80-90 ಕೆಜಿ ಅಂತ ಬೇಯಂತ ಒಂದು ಕುಕ್ಕರ್ ನ ರೆಕಮೆಂಡ್ ಮಾಡ್ತೀವಿ, ಒಂದು 10 ಎಕರೆ ಭೂಮಿ ಪ್ರದೇಶ ಇರುವಂತಹ ರೈತರುಗಳಿಗೆ. ಆ ಇದರಲ್ಲಿ ನೀವೇನ ಮಾಡಬೇಕಾಗತ್ತೆ, ಮೊದಲನೇದಾಗಿ ಒಂದು 14-15 ನಿಮಿಷಗಳ ಕಾಲ ಅದನ್ನ ಬೇಯಿಸಬೇಕಾಗತ್ತೆ. ಬೇಯಿಸಿದ ನಂತರ ಅದನ್ನ ಒಂದು 7-8 ಗಂಟೆಗಳ ಕಾಲ ಹರ್ಡ್ ಹಾಕಬೇಕಾಗತ್ತೆ ನೆರಳಿನಲ್ಲಿ. ನೆರಳಿನಲ್ಲಿ ಏನಕ್ಕೆ ಹರ್ಡ್ ಹಾಕ್ಬೇಕಂತಂದ್ರೆ ಆ ಒಂದು ಬೀಜದ ಒಳಗಿರುವಂತ ನೀರು ಅಂಶ ಒಳಗಡೆ ಬಿಟ್ಟು ಆ ಬೀಜ ಇದರಿಂದ ಓಪನ್ ಆಗಕ್ಕೋಸ್ಕರ ಅದನ್ನ ನಾವು ಹರ್ಡ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನಂತರ ನಾವು ಬೀಜವನ್ನ ಬೇಯಿಸಿದ ನಂತರ ನೆಕ್ಸ್ಟ್ ಕಟ್ಟಿಂಗ್ ಅಂತ ಬರುತ್ತೆ. ಕಟ್ಟಿಂಗ್ ಅಂದಾಗ ಏನಾಗುತ್ತೆ ಅಂದ್ರೆ ಕೈ ಕತ್ತರಿಯಲ್ಲಿ ಅಡಿಕೆ ಆತರ ಸುಲಿತಾರ ಆತರ ಅದನ್ನಲ್ಲೂ ಕೂಡ ಮ್ಯಾನ್ಯುಲ್ ಅಲ್ಲಿ ಕಟ್ ಮಾಡಬಹುದಾಗತ್ತೆ. ಬರೀ ಅದರಲ್ಲಿ ಕಟಿಂಗ್ ಮಾಡ್ತೀನಿ ಅಂದ್ರೆ ನಿಮಗೆ 14-15 ಕೆಜಿಎಸ್ ಅಷ್ಟೇ ಪ್ರತಿದಿನಕ್ಕೆ ರೈತರು ಕಟ್ ಮಾಡಬೇಕಾಗತ್ತೆ. ಆದ್ರೆ ಈ ಒಂದು ಆಟೋಮೆಟಿಕ್ ಏನ್ ಬಂದಿದೆ, ಆಟೋಮೆಟಿಕ್ ಟೈಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 2 ಬ್ಲೇಡ್ಸ್, 4 ಬ್ಲೇಡ್ಸ್, 6 ಬ್ಲೇಡ್ಸ್ ಅಂತ ಇದು ತುಂಬಾ ವಿಧವಾದಂತ ಬ್ಲೇಡ್ಸ್ ಗಳಿದಾವೆ. ಆ ಇದ್ರಲ್ಲಿ ಮಾಡ್ತೀನಿ ಅಂದ್ರೆ ಪ್ರತಿ ಗಂಟೆಗೆ ರೈತ 20-25 ಕೆಜಿಯಷ್ಟು ಪ್ರತಿ ಗಂಟೆಗೆ ಕಟ್ ಮಾಡಬಹುದಾಗತ್ತೆ. ಈ ಕಟ್ ಮಾಡಿದಂತ ಇದನ್ನ ನಾವು ಏನ್ ಮಾಡಬೇಕಾಗತ್ತೆ, ನೆಕ್ಸ್ಟ್ ನಂತರವಾಗಿ ಅದನ್ನ ಬೇರ್ಪಡಣೆ ಮಾಡಬೇಕಾಗತ್ತೆ. ಬೀಜ ಮತ್ತೆ ಸಿಪ್ಪೆಯನ್ನ ಬೇರ್ಪಡಿಸಿ ನಂತರವಾಗಿ ಬಂದಂತ ಬೀಜಗಳನ್ನ ಡ್ರೈಯರ್ ಗಳಲ್ಲಿ 7-8 ಗಂಟೆಗಳ ಕಾಲ ಡ್ರೈಯರ್ ಅಲ್ಲಿ ನಾವು ಅದನ್ನ ಒಣಗಿಸಬೇಕಾಗತ್ತೆ. ನಂತರವಾಗಿ ಈ ಒಣಗಿಸಿದಂತ ಬೀಜವನ್ನ 2-2 ಗಂಟೆಗಳ ಕಾಲ ಮಾಯಿಶ್ಚರೈಸರ್ ನಲ್ಲಿ ಇಡಬೇಕಾಗತ್ತೆ. ತೇವವಾಗಿ ಮಾಡಬೇಕಾಗತ್ತೆ. ನಾವು ಯಾವ ರೀತಿ ಇತ್ತಗೆದ ಬೆಳೆ ಯಾತ್ರ ಮಾಡ್ತೀವಿ ಆತರ ಓಪನ್ ಆಗ್ಬೇಕಂತಂದ್ರೆ ಕನಿಷ್ಠವಾಗಿ 2 ಅವರ್ ಮಾಯಿಶ್ಚರೈಸರ್ ಅಲ್ಲಿ ಮಾಡಬೇಕಾಗತ್ತೆ. ಒಂದು ಮಾಯಿಶ್ಚರೈಸರ್ ಕಾಸ್ಟ್ ಬಂದು ನಮಗೆ ಸರಿ ಸುಮಾರು 1.5-1 ಲಕ್ಷದಷ್ಟು ಆಗುತ್ತೆ. ಆ ಒಂದು ನಾವು ಏನಾದ್ರೂ ಆ ಇದನ್ನ ಅಮೌಂಟ್ ಏನಾದ್ರೂ ರೆಸ್ಟ್ರಿಕ್ಟ್ ಮಾಡ್ಕೋಬಹುದು ಅಂತಂದ್ರೆ ತೆಳು ಒಂದು ಒದ್ದೆ ಬಟ್ಟೆಯಲ್ಲಿ ನೆನೆಸಿ ಪಂಚ ಬಟ್ಟೆಯಲ್ಲಿ ಒಣಗಿಸಿ ಕೂಡ ನಾವು ಅದನ್ನ ಮಾಯಿಶ್ಚರೈಸಿಂಗ್ 2 ಅವರ್ಸ್ ಕೂಡ ಮಾಡಬೇಕಾಗತ್ತೆ. ನಂತರವಾಗಿ ಪೀಲಿಂಗ್ ಮಿಷಿನ್, ಪೀಲಿಂಗ್ ಅಂದ್ರೆ ಮೇಲ್ಗಡೆ ಅಂತ ಬರುವಂತ ಸಿಪ್ಪೆ, ಒಂದು ತೆಳು ಪದರ ಬರುತ್ತೆ, ಆ ಪದರವನ್ನ ನಾವು ತೆಗಿಬೇಕಾಗತ್ತೆ. ಆ ಪದರವನ್ನ ತೆಗಿಬೇಕಂತಂದ್ರೆ ಪೀಲಿಂಗ್ ಮಿಷಿನ್ ಬೇಕಾಗುತ್ತೆ. ಆ ಪೀಲಿಂಗ್ ಮಿಷಿನ್ ಅಲ್ಲಿ ನಾವು ಸುಮಾರು ಒಂದು 15 ನಿಮಿಷಗಳ ಕಾಲದಲ್ಲಿ 1 ಕೆಜಿಯಷ್ಟು ನಮಗೆ ಬೀಜ ಹೊರಗಡೆ ಬರುತ್ತೆ. ನಂತರವಾಗಿ ಆ ಬೀಜ ಸಂಸ್ಕರಣೆ ಆದಂತದನ್ನ 2 ಗಂಟೆಗಳ ಕಾಲ ಮತ್ತೆ ಇದನ್ನ ನಾವು ಡ್ರೈ ಮಾಡಬೇಕಾಗತ್ತೆ. ಈ ಒಂದು ಗೋಡಂಬಿ ಆಗ ಸರಿ ಸುಮಾರು 20-25 ಗಂಟೆಗಳ ಕಾಲ ನಮಗೆ ತಗೊಳುತ್ತೆ. ಈ ನಂತರ ಬೆಂದಂತ ಬೀಜ ಮತ್ತೆ ಸಿಪ್ಪೆ ಅಂತ ಕಲಿಸಿದಂತ ಬೀಜವನ್ನ ನಾವು ಗಾತ್ರದ ಅನುಸಾರವಾಗಿ ಹಾಗೂ ಶೇಪ್ ಏನು ಆಕಾರದ ಅನುಸಾರವಾಗಿ ಅದನ್ನ ವಿಂಗಡಣೆ ಮಾಡಬೇಕಾಗತ್ತೆ. ಇದು ಈ ಒಂದು ಗೋಡಂಬಿಯಲ್ಲಿ ಸಾಕಷ್ಟು ವಿಂಗಡಣೆಗಳಿದಾವೆ. ಅದರಲ್ಲಿ ನಾವು ಉಂಡೆ ಇದು ಚಿಕ್ಕ ಸೈಜ್, ದೊಡ್ಡ ಸೈಜ್, ಆಮೇಲೆ ಮುರಿದು ಹೋಗಿರುತ್ತೆ, ಎಲ್ಲಾನು ಸೆಪರೇಟ್ ಮಾಡಿ. ಅದರಲ್ಲಿ ತುಂಬಾ ಗ್ರೇಡ್ ಗಳಿದಾವೆ, W180, 240 ಇವೆ. ಈ ಒಂದು ಗ್ರೇಡ್ ಗಳೇನಂದ್ರೆ ಟಾಪ್ ಕ್ವಾಲಿಟಿ ಗ್ರೇಡ್ಸ್. ಇದು ಮಾರ್ಕೆಟ್ ಅಲ್ಲಿ ನಿಮಗೆ 1000-1200 ರೂಪಾಯಿ ಕೆಜಿಯಲ್ಲಿ ದೊರಕುತ್ತೆ. ನೆಕ್ಸ್ಟ್ W180 ಮತ್ತೆ ಮೀಡಿಯಂ ಸೈಜ್ ಅಲ್ಲೇ ಮೀಡಿಯಂ ಅಂತ ಬರುತ್ತೆ, M280, M40 ಈ ತರ ಬರುತ್ತೆ. ನೆಕ್ಸ್ಟ್ ಆದ ನಂತರ SS ಅಂತ ಬರುತ್ತೆ, JJH ಅಂತ ಬರುತ್ತೆ, BB ಅಂತ ಬೇಬಿ ಬಿಟ್ಸ್ ಅಂತ ಬರುತ್ತೆ. ಈ ಒಂದು ವಿಧಾನವಾಗಿ ನಾವನ್ನ ಅನುಸಾರವಾಗಿ ಗ್ರೇಡ್ ನ ಮಾಡ್ತೀವಿ. ಗ್ರೇಡ್ ಮಾಡಿ ಆ ಇದಕ್ಕೆ ರೇಟ್ ನ ಫಿಕ್ಸ್ ಆಗುತ್ತೆ. ಆಮೇಲೆ ಈಗ ಮಾರಾಟದ ಒಂದು ವ್ಯವಸ್ಥೆಗೆ ಬಂದ್ರೆ ಯಾವುದೇ ಒಂದು ತೊಂದರೆ ಇಲ್ಲ? ಮಾರಾಟದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಸರ್, ನಮ್ಮಲ್ಲಿ ಯಾವುದೇ ರೀತಿಯ ಪರ್ಚೇಸಿಂಗ್ ಇಲ್ಲ. ಬೇಕಂದ್ರೆ ರೈತರುಗಳು ಬಂದು ಸಂಸ್ಕರಣೆ ಕೂಡ ಮಾಡಿಸ್ಕೋಬಹುದು. ಈಗ ಇದಕ್ಕೆ ಸಂಬಂಧಪಟ್ಟಿದ್ದ ಸಸಿಗಳ ಒಂದು ನಿರ್ವಹಣೆಗೆ ಬಂದ್ರೆ, ಸಸಿ ಅಂದ್ರೆ ನರ್ಸರಿ ಸಸಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಹೌದು. ಯಾವ ಒಂದು ಅದಕ್ಕೆ ದರ ನೀವು ನಿಗದಿ ಮಾಡಿದೀರಾ? ಪ್ರತಿ ಒಂದು ಗಿಡಕ್ಕೆ, ಕಸಿ ಗಿಡಕ್ಕೆ 40 ರೂಪಾಯಿಗಳನ್ನು ನಾವು ನಿಗದಿ ಮಾಡಿದೀರಾ? ಹೇಗೆ ಇದು ಬೇಡಿಕೆ ಬಂದಾದ್ಮೇಲೆ ತಯಾರ್ ಮಾಡ್ತಿರೋ, ಇಲ್ಲ ತಯಾರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವರ್ಷದ ಎಲ್ಲಾ ಕಾಲದಲ್ಲೂ ಕೂಡ ನಮ್ಮಲ್ಲಿ ಸಸಿ ಲಭ್ಯವಿರುತ್ತೆ ಸರ್? ಇಂಡೆಂಟ್ ಬೇಸಿಸ್ ಅಲ್ಲಿ ಏನು ಕೊಡೋದಿಲ್ಲ ರೈತರಿಗೆ. ಓಕೆ ಓಕೆ. ಬೆಳೆಸಿಬಿಟ್ಟು ನಿಟ್ಟರೆ ಏನು ಸಮಸ್ಯೆ ಏನಿಲ್ಲ? ಇಲ್ಲ ಸರ್. ಒಂದು 12 ತಿಂಗಳ ತನಕ ನಾವು ಈ ವರ್ಷ ಮುಂಗಾರು, ಈಗ ಏನು ಈ ಒಂದು ಗೋಡಂಬಿ ಜನವರಿಯಿಂದ ಫೆಬ್ರವರಿ ಟೈಮ್ ಅಲ್ಲಿ ಫ್ಲವರಿಂಗ್ ಆಗುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನಮಗೆ ಕಾಯಿಗೆ ಬರಂತ ಸಮಯ ಆಗಿರುತ್ತೆ. ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಈ ಹೆಂಗ್ ಮಾಡ್ತೀವಿ ಅಂತಂದ್ರೆ, ಸಸಿಗಳನ್ನ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ನಾವು ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ನಂತರ ಪಾಟ್ನ ಮಿಕ್ಸ್ಚರ್ ಅಲ್ಲಿ 2:1:1 ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳನ ಮಾಡಿ ಅದರಲ್ಲಿ ನೆಕ್ಸ್ಟ್ ಅದನ್ನ ಬಿತ್ತನೆ ಮಾಡಕ್ಕಿಂತ ಮುಂಚೆ 7 ಗಂಟೆಗಳ ಕಾಲ ಅದನ್ನ ನಾವು ಬೀಜವನ್ನ ನೆನೆಸ್ತೀವಿ. ನೆನೆಸಿ ಅದನ್ನ ಬಿತ್ತನೆ ಮಾಡ್ತೀವಿ. ಇದು ಬೇರೆ ಬೀಜಗಳಂತೆ ಬೇಗ ಮೊಳಕೆ ಬರೋದಿಲ್ಲ. ಬೇರೆ ಬೀಜಗಳು ಕನಿಷ್ಠ ನಿಮಗೆ 7-8 ದಿನಗಳಲ್ಲಿ ಮೊಳಕೆ ಬಂದ್ಬಿಡತ್ತೆ. ಆ ಈ ಗೋಡಂಬಿ ಕನಿಷ್ಠ ಅಂತಂದ್ರೆ 25-30 ದಿನಗಳ ಕಾಲದಲ್ಲಿ ಮೊಳಕೆ ಬರುತ್ತೆ. ಈ ಮೊಳಕೆ ಬಂದ ಬೀಜಗಳನ್ನ ಸದೃಢವಾಗಿ ನಾವು 35 ದಿನಗಳ ಗಂಟ ಬೆಳೆಸ್ತೀವಿ. ನಂತರವಾಗಿ ಬೆಳೆಸಿದಂತ ಸಸಿಗಳನ್ನು ನಾವು ಗ್ರಾಫ್ಟಿಂಗ್ ಅಂತ ಕರಿತೀವಿ, ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ, ಮೃದುಕಾಂಡ ಕಸಿ ಅಂತ ಕರಿತೀವಿ. ಇದನ್ನ ನಾವು 35-40 ದಿನಗಳಂತ ಮೇಲ್ಪಟ್ಟ ಸಸಿಗಳನ್ನ 50 ದಿನದ ಒಳಗಡೆ ಇದನ್ನ ಗ್ರಾಫ್ಟಿಂಗ್ ಅಂತ ಮಾಡ್ತೀವಿ. ನಾವು ಗ್ರಾಫ್ಟಿಂಗ್ ಮಾಡಿ ನಂತರ ಅದನ್ನ ಗ್ರಾಫ್ಟಿಂಗ್ ಮಾಡಿದಂತ ಸಸಿಗಳಲ್ಲಿ 60 ದಿನಗಳಂತೆ ನಾವು ರಿಬ್ಬನ್ ಏನ್ ಕಟ್ಟಿರ್ತೀವೋ ಅದನ್ನ ತೆಗೆಸ್ತೇವೆ. 60 ದಿನದಿಂದ 95 ದಿನಗಳಲ್ಲಿ ನಿಮಗೆ ಸಸಿ ರೆಡಿ ಆಗುತ್ತೆ. ಈ ಒಂದು ಸಸಿಗಳು ನಿಮಗೆ 8-10 ತಿಂಗಳ ತನಕ ಇಟ್ಕೊಂಡು ನೆಕ್ಸ್ಟ್ ವರ್ಷ ಈ ವರ್ಷ ಮಾಡಿದ್ದು ನೆಕ್ಸ್ಟ್ ವರ್ಷ ಜೂನ್ ಜುಲೈಗೆ ರೈತರಿಗೆ ನಮಗೆ ನಾಟಿಗೆ ಬರುತ್ತವೆ. ಇದು ಬೀಜದಿಂದ ಸಸಿಗಳನ್ನು ಮಾಡೋದು ಒಳ್ಳೇದಂತಿರೋ ಇಲ್ಲ ಕಸಿ ಮಾಡಿದ ಸಸಿಗಳು ಒಳ್ಳೇದಂತೀರಾ? ಹೇಗೆ ಬೀಜದಿಂದ ಮಾಡಿದಂತ ಸಸಿಗಳು ನಿಮಗೆ ಸರಿ ಸುಮಾರು 8-10 ವರ್ಷಗಳು ಬೇಕು. ಆದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಸೆಲೆಕ್ಷನ್ ಮಾಡ್ತೀವಿ, ಕಸಿ ಮಾಡದಂತ ಸಸಿಗಳನ್ನು ಮಾಡ್ತೀವಿ. ಕಸಿ ಮಾಡೋ ಸಸಿಗಳು ಏನಾಗುತ್ತೆ, ನಾವು ಯಾವ ಫ್ಲವರಿಂಗ್ ಬರೋಂತವು ಅಂತ ಕೆಂಬೆಗಳನ್ನ ಸೆಲೆಕ್ಟ್ ಮಾಡಿ ಅದರಿಂದ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ. ಈ ಒಂದು ಕಸಿಗಳ ಗಿಡಗಳು ಏನಾಗುತ್ತೆ ಅಂದ್ರೆ ನಿಮಗೆ 2-3 ವರ್ಷಗಳನ್ನು ನಿಮಗೆ ಇಳುವರಿ ಕೊಡೋಕೆ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಇದು ಕಸಿ ಮಾಡಿದ ಒಳ್ಳೆಯ ಕಸಿ ಮಾಡಿದ ಗಿಡಗಳ ಉತ್ತಮ ಹಾಗೂ ಇಳುವರಿಗೂ ಕೂಡ ಸೂಕ್ತವಾದಂತ ಆಗಿರುತ್ತವೆ. ಒಟ್ಟಾರೆಯಾಗಿ ಈ ಬೆಳೆಯ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸಾರಾಂಶ ರೂಪದಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ? ನಾನು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ಬಿಟ್ರೆ ನೆಕ್ಸ್ಟ್ ಯಾವ ಭೂಮಿಗಳಲ್ಲಿ ನಮಗೆ ನೀರಿನ ಲಭ್ಯತೆ ಕಡಿಮೆ ಇದೆ ಆ ಪ್ರದೇಶಗಳಲ್ಲಿ ಆಲ್ಟರ್ನೇಟಿವ್ ಆಗಿ ನಾವು ಗೋಡಂಬಿ ಬೆಳೆಯನ್ನ ಬೆಳೆದು ಉತ್ತಮವಾದಂತಹ ಒಂದು ಇಳುವರಿಯನ್ನು ಪಡೆದು ಉತ್ತಮವಾದ ಲಾಭವನ್ನು ಪಡೆದು ಗೃಹ ಒಂದು ಇದಾಗಿ ನೀವು ಕೂಡ ಮಾಡ್ಕೋಬಹುದಾಗಿ ಹೇಳ್ತೀನಿ. ಗೃಹ ಕೈಗಾರಿಕೆ ಅಂತ ಹೇಳ್ತೀವಲ್ಲ, ಹೌದು ಗುಡಿ ಕೈಗಾರಿಕೆ. ಇದರಲ್ಲಿ ಈಗ ಈ ಒಂದು ಸಂಸ್ಕರಣೆ ಮತ್ತೆ ಇದರ ಒಂದು ಈ ವಿಧಾನಕ್ಕೆ ಏನಾದರೂ ಇಲ್ಲಿ ರೈತರ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಘಟಕ ಏನಾದರೂ ಸ್ಥಾಪನೆ ಆಗಿದೆ ಸರ್? ರೈತರ ಮಟ್ಟದಲ್ಲಿ ಕೋಣದೂರಲ್ಲಿ ಇದೆ ಸರ್, ಅವರೇ ಮಾಡಿದ್ದಾರೆ. ಈ ನಮ್ಮಲ್ಲಿ ನಮ್ಮ ಯೂನಿಟ್ ಕೂಡ ಇದೆ, ಚಿತ್ರದುರ್ಗದಲ್ಲೂ ಕೂಡ ಇದಾವೆ. ರೈತರ ಮಟ್ಟದಲ್ಲಿ ತಮ್ಮ ಒಂದು 10-15 ಜನಗಳ ಸೇರಿ ಮಾಡಿದಂತ ಒಂದು ಯೂನಿಟ್ ಕೂಡ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಇದಕ್ಕೂ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ನಮಗೆ ಸಬ್ಸಿಡಿ ಲಭ್ಯ ಇರೋದಿಲ್ಲ. ಗುಡಿ ಕೈಗಾರಿಕೆ ಇದರಿಂದ ಕೂಡ ಅವರಿಗೆ ಲಭ್ಯ ಆಗುತ್ತೆ, ಸಬ್ಸಿಡಿ ಬ್ಯಾಂಕ್ಗಳಿಂದ ಪಡೆಯಬಹುದಾಗತ್ತೆ. ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗರಿಗೆ 7780-8304-9. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಜೀವನ್ ಎಚ್ ಆರ್ ಅವರೊಂದಿಗಿನ ಈ ಗೋಡಂಬಿ ಒಂದು ಬೆಳೆಯ ಸುಧಾರಿತ ಕ್ರಮಗಳು ಆಗ್ಲಿ, ಇದರ ಒಂದು ಇಳುವರಿಯ ಪ್ರಮಾಣದಾಗ್ಲಿ, ಮಾರಾಟದ ವ್ಯವಸ್ಥೆ ಯಾವ ರೀತಿಯಿಂದ ರೈತರಿಗೆ ಯಾವ ರೀತಿಯಿಂದ ಒಂದು ಸೌಲಭ್ಯ ಇದೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅಂತ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅತಿ ಕಡಿಮೆ ಒಂದು ಸಮಯದಲ್ಲಿ ನಮ್ಮ ರೈತ ಬಾಂಧವರಿಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಮಾಧ್ಯಮದ ಪರವಾಗಿ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ: 9481-57-26-00. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಆರ್ ಪಾಟೀಲ್ ಅವರು, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಅರ್ಥಶಾಸ್ತ್ರ ವಿಭಾಗ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ತಜ್ಞರಿದ್ದಾರೆ. ಇವತ್ತು ನಮ್ಮ ಜೊತೆ ಪಿಎಂ ಕಿಸಾನ್ ಯೋಜನೆ ಈ ಕುರಿತು, ಇದು ಯಾವಾಗ ಆರಂಭ ಆಯಿತು, ಉದ್ದೇಶ ಏನು, ಗುರಿ, ಮಾನದಂಡ ಮತ್ತೆ ಇದರಿಂದ ಈಗೇನು ಕೆಲವೊಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ರೈತ ಬಾಂಧವರು ಇದಕ್ಕೆ ನೋಂದಾಯಿಸಿಕೊಂಡಿದ್ದಾರೆ, ಕೆಲವೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ, ಏನ್ ತೊಡಕುಗಳಿವೆ ಇದರ ಒಂದು ಸಂಪೂರ್ಣವಾಗಿ ಅನುಷ್ಠಾನಗೊಳ್ಳುವುದಕ್ಕೆ ಅಂತ ಅನ್ನೋದನ್ನ ಕೇಳುಗರಿಗೆ ಮಾಹಿತಿ ರೂಪದಲ್ಲಿ ಸಂದರ್ಶನ ರೂಪದಲ್ಲಿ ಇವತ್ತು ನಮ್ಮ ಜೊತೆ ಹೇಳಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ FM ಕೇಂದ್ರದ ಪರವಾಗಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ದಿನ ನಾನು ಪಿಎಂ ಕಿಸಾನ್ ಯೋಜನೆ ಬಗ್ಗೆ ತಮಗೆ ಮಾಹಿತಿ ನೀಡಲಿದ್ದೇನೆ. ಪಿಎಂ ಕಿಸಾನ್ ಯೋಜನೆ February 2, 2019 ಕಾರ್ಯರೂಪಕ್ಕೆ ಬಂದಿರ್ತದೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ರೈತರಿಗೆ ನೇರವಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅಂದ್ರೆ ಏನು, ಅವರ ಅಕೌಂಟಿಗೆ, ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಏನು ಅಂದ್ರೆ ಫೈನಾನ್ಷಿಯಲ್ ಬೆನಿಫಿಟ್ ತಲುಪಿಸುವಂತದ್ದು. ಎಷ್ಟು ಮಟ್ಟಿಗೆ ಕೊಡೋದು, 6,000 ರೂಪಾಯಿ ಪ್ರತಿ ವರ್ಷಕ್ಕೆ ರೈತರಿಗೆ ನೀಡುವಂತದ್ದು ಈ ಯೋಜನೆ. ಈ ಯೋಜನೆ ಮುಖ್ಯ ಉದ್ದೇಶ ಏನು, ರೈತರಿಗೆ ಸಾಧಾರಣವಾಗಿ ಏನು ಅಂದ್ರೆ ತಾವು ಬೆಳಿತಕ್ಕಂತಹ ಬೆಳೆಗೆ ಬರ್ತಕ್ಕಂತಹ ವರ್ಕಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದ್ರೆ ಏನು, ಒಂದು ಬೆಳೆ ಬೆಳಿಬೇಕಾದ್ರೆ ಬರ್ತಕ್ಕಂತಹ ಖರ್ಚುಗಳು ಇರ್ತದೆ. ಲೇಬರ್ಗಳಿಗೆ ವೇಜಸ್ ಕೊಡೋದಿರ್ಬೋದು, ಅಥವಾ ಬೀಜ ಖರೀದಿ ಮಾಡೋದಿರ್ಬೋದು, ಅಥವಾ ಗೊಬ್ಬರ ಖರೀದಿ ಮಾಡೋದಿರ್ಬೋದು. ಈ ಎಲ್ಲದಕ್ಕೂ ಸಾಧಾರಣವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಇನ್ಪುಟ್ ಡೀಲರ್ಸ್ ಹತ್ರನೋ ಅಥವಾ ಈ ಮನಿ ಲೆಂಡರ್ಸ್ ಹತ್ರ ಸಾಲಕ್ಕೆ ಮೊರೆ ಹೋಗ್ತಾರೆ. ಈ ಸಾಲಕ್ಕೆ ಮೊರೆ ಹೋದವಾಗ ಏನಾಗುತ್ತೆ ಅಂದ್ರೆ ಅದು ಸಾಲ ಜಾಸ್ತಿ ಆಗ್ತಾ ಹೋದಂಗೆ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಅವ್ರು ಚಾರ್ಜ್ ಮಾಡ್ತಾರೆ. ಅವ್ರೇನು ಅಂದ್ರೆ ಅವರ ಕಪಿಮುಷ್ಟಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಕಪಿಮುಷ್ಟಿಯಿಂದ ಬಿಡಿಸೋದು ಹೆಂಗೆ, ಬಿಡಿಸೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಇಲ್ಲ. ಏನ್ ಮಾಡಬಹುದು ಅಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಬೆನಿಫಿಟ್ ಏನಾದ್ರೂ ಕೊಟ್ಟಿದ್ದೇ ಆದಲ್ಲಿ ಈ ವರ್ಕಿಂಗ್ ಎಕ್ಸ್ಪೆನ್ಸಸ್ ಅನ್ನ ಅವ್ರು ಬೇರ್ ಮಾಡಂಗ್ ಆಗ್ಬಿಟ್ರೆ ರೈತರು ತಾವು ಬೆಳಿತಕ್ಕಂತಹ ಬೆಳೆಯನ್ನ ಯಾವ್ದೇ ಕಷ್ಟ ಇಲ್ದಂಗೆ ಬೆಳಿಬಹುದು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ 6,000 ರೂಪಾಯಿ ಪ್ರತಿ ವರ್ಷಕ್ಕೆ 2,000 ರೂಪಾಯಿದಂತೆ ಮೂರು ಕಂತ್ನಲ್ಲಿ ಅಂದ್ರೆ ಪ್ರತಿ 4 ತಿಂಗಳಿಗೆ ಒಂದ್ಸರಿ ರೈತರ ಅಕೌಂಟಿಗೆ ನೇರವಾಗಿ ಹೋಗಿ ತಲುಪೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಇದಕ್ಕೆ ಯಾರೆಲ್ಲರೂ ಅರ್ಹರು ಅಂದ್ರೆ ಎಲ್ಲಾ ರೈತರು ಏನೋ ಭೂಮಿಯನ್ನ ಹೊಂದಿರ್ತಾರೆ, ಅಂದ್ರೆ ಸಾಗುವಳಿದಾರರು ಅಥವಾ ಭೂ ಹಿಡುವಳಿದಾರರು. ಇಲ್ಲಿ ಏನು ಅಂದ್ರೆ ಡಿಸ್ಟಿಂಕ್ಷನ್ ಇಲ್ಲ, ಅವನು ಅತಿ ಸಣ್ಣನ ಸಣ್ಣನ ದೊಡ್ಡ ರೈತ ಅಂತ ಇರೋದಿಲ್ಲ. ಎಲ್ಲಾ ರೈತರು ಸಹ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅವ್ರು ಏನು ಅಂದ್ರೆ ಒಟ್ಟಿನಲ್ಲಿ ಜಮೀನನ್ನ ಹೊಂದಿರಬೇಕು ಅಂತಕ್ಕಂಥದ್ದು ಇಲ್ಲಿ ಕಡ್ಡಾಯ ಆಗಿರ್ತದೆ. ಇಲ್ಲಿ ನಾ ಹೇಳ್ದಂಗೆ 6,000 ರೂಪಾಯಿ ಪ್ರತಿ ವರ್ಷ ಕೊಡೋದು ಏನಿರ್ತದೋ ಇದ ಸಂಪೂರ್ಣ ಅಮೌಂಟ್ ಅನ್ನ ಯಾರು ಭರಿಸ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದವರೇ ಭರಿಸ್ತಾರೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರೋದ್ರಿಂದ ಇಲ್ಲಿ ಲೀಕೇಜಸ್ ಅನ್ನೋದು ಇರೋದಿಲ್ಲ. ಅಂದ್ರೆ ರೈತರಿಗೆ ನೇರವಾಗಿ ಅಕೌಂಟಿಗೆ ಹೋಗೋದ್ರಿಂದ ಈ ಮಧ್ಯವರ್ತಿಗಳು ಏನೋ ಕೆಲವೊಂದು ಸರಿ ಏನೋ ಲೀಕೇಜಸ್ ಅಂತ ಅಂತೀವಲ್ಲ ಅಂತದ್ದು ಇಲ್ಲಿ ಆಸ್ಪದ ಇರೋದಿಲ್ಲ ಅಂತ ಹೇಳಿ ನಾನು ಹೇಳ್ಬೋದು. ಇದ್ರ ಜೊತೆನಲ್ಲಿ ಏನು ಅಂದ್ರೆ ನಮ್ಮ ರೈತರನ್ನ ಈ ಮನಿ ಲೆಂಡರ್ಸ್ ಅಂತ ನಾನು ಏನ್ ಹೇಳ್ತೀನಿ ಅಥವಾ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ ಅಂತವರಿಂದ ನಾವು ಅವರ ಕಪಿಮುಷ್ಟಿಯಿಂದ ನಾವು ಅವ್ರನ್ನ ಬಿಡಿಸಬಹುದು. ಇನ್ನೊಂದೇನು ಅಂದ್ರೆ ಅತಿ ಹೆಚ್ಚಿನ ರೈತರು ಇವತ್ತಿಗೂ ಸಹ ಏನು ಅಂದ್ರೆ ಬ್ಯಾಂಕ್ಗಳಲ್ಲಿ ಫೈನಾನ್ಶಿಯಲ್ ಸರ್ವಿಸಸ್ ಅನ್ನ ತಗೊಳ್ತಾ ಇರೋದಿಲ್ಲ. ಅಂತವ್ರಿಗೆ ಏನು ಅಂದ್ರೆ ಇದು ಇದ್ಬಿಟ್ರೆ ಈ ಯೋಜನೆ ಮೂಲಕ ಏನು ಅಂದ್ರೆ ಅವರಿಗೆ 6,000 ರೂಪಾಯಿ ನೀಡೋದ್ರ ಮೂಲಕ ಅವ್ರಿಗೂ ಸಹ ಈ ಫೈನಾನ್ಶಿಯಲ್ ಬೆನಿಫಿಟ್ ಅನ್ನ ನೀಡ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದಕ್ಕೆ ನೋಂದಾಯಿಸೋದು ಹೆಂಗೆ ಅಂದ್ರೆ ಈ PM ಕಿಸಾನ್ ಪೋರ್ಟಲ್ ಅಂತ ಇದೆ, ಭಾರಿ ಸುಲಭ ಮಾಡಿದರೆ. ಇದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ PM ಕಿಸಾನ್ ಪೋರ್ಟಲ್ ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ನಿಮ್ಗೆ ಏನಾದ್ರೂ ಇದರಲ್ಲಿ ಸಮಸ್ಯೆಗಳಿತ್ತು ಅನ್ಕೊಳ್ಳಿ, ಕಿಸಾನ್ E-Mitra ಅಂತ ಹೇಳ್ಬಿಟ್ಟು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಚಾಟ್ ಬಾಟ್ ಇದೆ. ಇದರಲ್ಲಿ ಏನಂದ್ರೆ 11 ಭಾಷೆಯಲ್ಲಿ ಈ ಚಾಟ್ ಬಾಟ್ ಇರ್ತದೆ. ಈ ಚಾಟ್ ಬಾಟ್ ನಲ್ಲಿ ನಿಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಸುಮ್ನೆ ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ಬಿಟ್ರೆ ಸಾಕು, ತಮಗೆ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ವಿತ್ ಇನ್ ನೋ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ತಲುಪಿಸ್ತಾರೆ. ಇನ್ನೇನು ಅಂದ್ರೆ ಇದು ಎಲ್ಲರಿಗೂ ಅಕ್ಸೆಸಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದವರಿಗೆ ಗೊತ್ತಾದ್ಮೇಲೆ 500,000 ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ. ಇದ್ರ ಮೂಲಕ ಏನು ಅಂದ್ರೆ ರೈತರ ಮನೆ ಬಾಗಿಲಿಗೆ ಏನು ಅಂದ್ರೆ ಇದರ ಸರ್ವಿಸಸ್ ಅನ್ನ ನೀಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸರ್ವಿಸಸ್ ಅನ್ನ ನೀಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂದ್ರೆ ಅಗ್ರಿಸ್ಟಾಕ್ ಅಂತ ಒಂದು ಟೆಕ್ನಾಲಜಿಯನ್ನ ತರಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ದಾರೆ. ಇದರಲ್ಲಿ ಏನಂದ್ರೆ ರೈತರಿಗೆ ಒಂದು ಯುನಿಕ್ ಫಾರ್ಮರ್ ID ಅಂತ ಕೊಡೋದು, ಅದನ್ನ ಆಧಾರಿಗೆ ಲಿಂಕ್ ಮಾಡೋದು. ಇದ್ರ ಮೂಲಕ ಏನಂದ್ರೆ ಈ ಲೀಕೇಜಸ್ ಏನಾದ್ರು ಆಗುವಂತದ್ದಿದ್ರೆ ಅಥವಾ ಸಮಸ್ಯೆಗಳು ಆಗುವಂತದ್ದಿದ್ರೆ ಇದನ್ನ ಕಡಿವಾಣ ಹಾಕ್ಬಹುದು ಅಂತ. ಪ್ರಪಂಚಾದ್ಯಂತ ನಾವು ನೋಡಿದ್ದೆ ಆದ್ರೆ ಈ PM ಕಿಸಾನ್ ಯೋಜನೆ ಅಂತಕ್ಕಂಥದ್ದು ಅತಿ ದೊಡ್ಡವಾಗಿರ್ತಕ್ಕಂತಹ ಹಾಗೂ ಪಾರದರ್ಶಕವಾಗಿರ್ತಕ್ಕಂತಹ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಯೋಜನೆ ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿವರೆಗೂ ಏನು ಅಂದ್ರೆ ಒಟ್ಟು 18 ಕಂತು ಬಿಡುಗಡೆ ಆಗಿರ್ತದೆ, 11 ಕೋಟಿ ರೈತರನ್ನ ಇದು ತಲುಪಿರ್ತದೆ, 3.45 ಲಕ್ಷ ಕೋಟಿ ಇಲ್ಲಿವರೆಗೂ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಬಳಕೆ ಮಾಡ್ಬಿಟ್ಟು ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಕೊಟ್ಟಿರ್ತಕ್ಕಂಥ 6,000 ರೂಪಾಯಿನ ಬೆಳೆ ಬೆಳೆಯೋದಕ್ಕೆ ಏನೋ ಎಫಿಷಿಯಂಟ್ ಆಗಿ ಬಳಕೆ ಮಾಡಬೇಕು, ಇದರದ್ದು ಡೈವರ್ಷನ್ ಆಗಲ್ದಂಗ್ ನೋಡ್ಕೋಬೇಕು. ಕೊಟ್ಟಿರ್ತಕ್ಕಂಥ 6,000 ರೂಪಾಯಿ ಕಡಿಮೆ ಅನ್ಸಿದ್ರೇನೋ ಏನು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ರೈತರ ಸಂಖ್ಯೆನ ಒಟ್ಟಾಗಿ ನೀವು ನೋಡಿದ್ದೆ ಆದಲ್ಲಿ ಅತಿ ಹೆಚ್ಚಾಗಿರ್ತದೆ, ಅದು ಕೇಂದ್ರ ಸರ್ಕಾರಕ್ಕೆ ಭಾರಿ ದೊಡ್ಡ ಹೊರೆ. 10,000 ರೂಪಾಯಿ ಮಾಡಬಹುದಲ್ಲ ಅಂತ ನಮ್ಗೆ ಅನ್ಸ್ತದೆ, ಆದ್ರೆ 10,000 ರೂಪಾಯಿ ಮಾಡಿದ್ರೆ ಅದರ ಹೊರೆಯನ್ನ ಭರಿಸಬೇಕಾಗಿರ್ತಕ್ಕಂಥದ್ದು ಮತ್ತೆ ನಾವೇ ಅನ್ನೋದನ್ನ ಕೇಂದ್ರ ಸರ್ಕಾರದವರು ಗಮನದಲ್ಲಿ ಇಟ್ಕೊಂಡು ಬಿಟ್ಟನೆ ಏನ್ ಮಾಡಿರ್ತಾರೆ, 6,000 ರೂಪಾಯಿ ಅಂತ ನಿಗದಿಪಡಿಸಿರ್ತಾರೆ. ಈ ಕೊಟ್ಟಿರ್ತಕ್ಕಂಥ 6,000 ರೂಪಾಯಿಯನ್ನ ಎಲ್ಲಾ ರೈತ ಬಾಂಧವರು ಏನ್ ಮಾಡ್ಬೇಕು ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಮಾತ್ರ ಬಳಕೆ ಮಾಡಬೇಕು. ತಮಗೆ ಏನು ಅಂದ್ರೆ ಅದರಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಪುಟ್ಸ್ ಇರ್ಬೋದು, ಅದ್ರ ಖರೀದಿಗಿರ್ಬೋದು, ಅದನ್ನ ಬಳಕೆ ಮಾಡೋದ್ರಿಂದ ಕೃಷಿಯನ್ನ ಇನ್ನೂ ಎಫಿಷಿಯಂಟ್ ಆಗಿ ಮಾಡೋದ್ರ ಮೂಲಕ ಲಾಭವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಮ್ಗೆಲ್ಲರಿಗೂ ಕೇಳ್ಕೊಳ್ತೇನೆ. ಡಾಕ್ಟರ್, ಈಗ ಈ ಬಗ್ಗೆ ನಾವು ಹೇಳಿದ್ರಿ ಯಾವಾಗ ಆರಂಭ ಆಯ್ತು, ಏನು ಉದ್ದೇಶ ಅಂತ, ಗುರಿ ಅಂತ. ಈಗ ಇದಕ್ಕೇನಾದ್ರೂ ಗುರಿ ಇಟ್ಕೊಂಡಿದ್ದಾರೆ, ಇಂತಿಷ್ಟು ರೈತರು ಇದರಲ್ಲಿ ಭಾಗವಹಿಸಲೇಬೇಕು ಅಥವಾ ಇಂತಿಷ್ಟು ಅಂತ ಏನಾದ್ರೂ ಕೃಷಿ ಇಲಾಖೆಗೆ ಆಗ್ಲಿ ಕೃಷಿ ಸಂಬಂಧಿತ ಇಲಾಖೆಗಳಿಗೆ ಏನಾದ್ರೂ ಸರ್ಕಾರದವರು ಟಾರ್ಗೆಟ್ ಏನಾದ್ರೂ ಇಟ್ಟಿದ್ದಾರೆ ಸರ್ ಇದಕ್ಕೆ? ಅಂದ್ರೆ ಇದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರಿಗೆ ಆ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನ ತಲುಪಿಸುವಂತದ್ದು. ಇಲ್ಲಿ ಏನು ಅಂದ್ರೆ ಗುರಿ ಅನ್ನೋದಕ್ಕಿಂತ ಏನು ಅಂದ್ರೆ ಇನ್ಕ್ಲೂಸಿವಿಟಿ ಅಂತ ಅಂತೀವಿ ನಾವು, ಎಲ್ಲಾ ರೈತರಿಗೂ ಆ ಸರ್ವಿಸ್ ತಲುಪಿಸುವಂತದ್ದು. ಎಲ್ಲಾ ರೈತರಿಗೂ ಇದನ್ನ ತಲುಪಿಸುವಲ್ಲಿ ಏನಾದ್ರೂ ಯಶಸ್ವಿ ಆದಿದ್ದೆ ಆದಲ್ಲಿ ಏನೋ ಕೃಷಿ ರಂಗಕ್ಕೆ ಕೇಂದ್ರ ಸರ್ಕಾರವು ತಾನು ಕೊಡುಗೆಯನ್ನ ನೀಡಲಿಕ್ಕೆ ಸಾಧ್ಯ ಅಂತ ಅನ್ಕೊಳ್ತದೆ. ಅಂದ್ರೆ ಏನು ಇಲ್ಲಿ ಇಷ್ಟೇ ಗುರಿ ಇಷ್ಟೇ ರೈತರನ್ನ ನಾವು ತಲುಪಿಸಬೇಕು ಅನ್ನೋದಿಲ್ಲ, ಎಷ್ಟು ಹೆಚ್ಚಾಗತ್ತೋ ಅಷ್ಟು ರೈತರನ್ನ ನಾವು ತಲುಪಿಸಬಹುದು ಅಂತ ಹೇಳ್ಬಿಟ್ಟು ಈ ಮೂಲಕ ಅವರು ಯೋಜನೆಯನ್ನ ರೂಪಿಸಿರ್ತಾರೆ. ಇದರದ್ದು ಲಾಭವನ್ನ ರೈತರು ಪಡಿಬೇಕು, ಅದನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು, ಅವರು ನೋಂದಾಯಿಸಲೇಬೇಕು. ಇಲ್ಲಿ ಏನು ಅಂದ್ರೆ ಅವರು ನೋಂದಾಯಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಅಲ್ಲಿರ್ತಕ್ಕಂತಹ ಕೃಷಿ ಇಲಾಖೆನವರು ಲೈನ್ ಡಿಪಾರ್ಟ್ಮೆಂಟ್ ನವರು ವ್ಯವಸ್ಥೆಯನ್ನ ಮಾಡಬೇಕು. ಅವಾಗ ಏನಾಗುತ್ತೆ, ಅವರಿಗೆ ಆ ಬೆನಿಫಿಟ್ ಮುಟ್ಟುತ್ತೆ. ಇಲ್ಲಿ ಏನು ಅಂದ್ರೆ ರಿಸ್ಟ್ರಿಕ್ಷನ್ ಇಲ್ಲ, ಇಂಥ ರೈತರಿಗೆ ಆಗಿರ್ಬೇಕು ಇಂಥದ್ದು ಅಂತ ಇಲ್ಲ. ಆ ರಿಸ್ಟ್ರಿಕ್ಷನ್ ಇಲ್ಲದೆ ಇರೋದ್ರಿಂದ ತಾವುಗಳು